ತವ ಕಥಾಮೃತಂ ತಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾ ಜನಾ. ಶ್ರೀರಾಮಕೃಷ್ಣರು ಬ್ರಾಹ್ಮ ಭಕ್ತರನ್ನೇ ಹೇಳ್ತಾ ಇದ್ದಾರೆ. ಆಧುನಿಕ ಬ್ರಹ್ಮಜ್ಞಾನಿಗಳು ಅಂದ್ರೆ ಬ್ರಾಹ್ಮ ಭಕ್ತರು. ಅಚಲಘನ ಅಚಲಘನ ಅಂತ ಹಾಡ್ತಾರೆ, ಆದ್ರೆ ಅದು ನನಗೆ ನೀರಸವಾಗಿ ತೋರುತ್ತದೆ. ಆ ರೀತಿಯಾಗಿ ಹಾಡತಕ್ಕವರಿಗೆ ಸಕ್ಕರೆ ಪಾನಕ ದೊರತೇ ಇಲ್ಲ ಅಂತ ಕಾಣುತ್ತೆ. ಜೋನಿ ಬೆಲ್ಲದ ಪಾನಕದಲ್ಲೇ ತೃಪ್ತರಾಗಿ ಬಿಟ್ರೆ ಇನ್ನು ಅವರಿಗೆ ಸಕ್ಕರೆ ಪಾನಕದ ಇಚ್ಛೆ ಆಗುವುದಲ್ಲಿ ಬಂತು. ಹಾಗೆ ನೋಡಿ, ಈ ವಿಗ್ರಹವನ್ನ ನೋಡ್ತಾ ನೋಡ್ತಾ ನಿಮ್ಗೆಷ್ಟು ಆನಂದವಾಗ್ತಾ ಇದೆ. ಆದ್ರೆ ಯಾರು ನಿರಾಕಾರ ನಿರಾಕಾರ ಅಂತಾರೋ ಅವರಿಗೆ ಇಂತಹ ದೇಹನೂ ದೊರೆಯೋದಿಲ್ಲ. ಅವರಿಗೆ ಒಳಗೂ ಆನಂದವಿಲ್ಲ ಹೊರಗೂ ಆನಂದವಿಲ್ಲ ಅಂತ ಹೇಳಿದ್ರು ಶ್ರೀರಾಮಕೃಷ್ಣ. ಈ ಮಾತನ್ನು ಕೇಳಿದ ತಕ್ಷಣ ನಿರಾಕಾರ ಬ್ರಹ್ಮ ಅದು ಆನಂದ ಶೂನ್ಯ, ಆದ್ರಿಂದ ಅದಕ್ಕಾಗಿ ಪ್ರಯತ್ನ ಪಡ್ತಕ್ಕಂಥವರು ವ್ಯರ್ಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತನೂ ಈ ಬಗೆಯ ತಪ್ಪು ತಿಳುವಳಿಕೆಗೂ ಕೂಡ ಗುರಿಯಾಗುವ ಸಂಭವ ಇದೆ. ಆದರೆ ಇಲ್ಲಿ ಶ್ರೀರಾಮಕೃಷ್ಣರು ಎರಡು ಮುಖ್ಯವಾದ ಅಂಶಗಳನ್ನು ಹೇಳ್ತಾ ಇದ್ದಾರೆ. ಒಂದನೇದು ಈ ವಿಗ್ರಹವನ್ನು ನೋಡ್ತಾ ನೋಡ್ತಾ ವಿಗ್ರಹದಲ್ಲಿ ಭಗವಂತನನ್ನ ಭಾವಿಸ್ತಾ ಭಾವಿಸ್ತಾ ಅವನ ಗುಣಗಾನವನ್ನು ಮಾಡ್ತಾ ಮಾಡ್ತಾ ಅವನು ಆ ವಿಗ್ರಹದಲ್ಲಿ ಆವಿರ್ಭಾವವಾಗ್ತಾ ಇರುವ ಸಂದರ್ಭದಲ್ಲಿ ಅದನ್ನು ಕಂಡಾಗ ಯಾವ ಒಂದು ಆನಂದ ಉತ್ಪನ್ನವಾಗುತ್ತೋ ಅದು ಈ ನಿರಾಕಾರ ಪಾಲಿಗೆ ಇಲ್ಲದಂತಾಗಿಬಿಡುತ್ತಲ್ಲ ಅಂತ ಒಂದು ಪಾಯಿಂಟ್. ಇನ್ನೊಂದು ಅಂಶ ಏನು ಅಂತ ಹೇಳಿದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅವರು, ಆದ್ರೆ ಯಾರು ನಿರಾಕಾರ ನಿರಾಕಾರ ಅಂತ ಹೇಳ್ತಿರ್ತಾರೋ ಅವರಿಗೆ ಇಂಥದ್ದೇನು ದೊರೆಯುವುದಿಲ್ಲ ಅಂತ. ನಿರಾಕಾರ ನಿರಾಕಾರ ಅಂತ ಸುಮ್ಮನೆ ಹೇಳ್ತಾ ಇದ್ರೆ ಅವ್ರಿಗೆ ಏನ್ ಬರುತ್ತದೆ? ಅಷ್ಟೇ ಅಲ್ಲ, ಸುಮ್ಮನೆ ಹೇಳುವವರಿದಾರಲ್ಲ ಅವರಿಗೆ ಆಕಾರ ಆಕಾರ ಅಂತ ಹೇಳಿದ್ರು ಏನು ಸಿಗೋದಿಲ್ಲ, ಬರೀ ಕಾರವೇ. ಭಾವಪೂರ್ಣವಾಗಿ ಹೇಳಬೇಕು ಅಂತನ್ನೋದು ಒಂದು ವಿಚಾರವಾದ್ರೆ ಬರ್ತಾ ಬರ್ತಾ ಅದರ ತೀವ್ರತೆ ಅಂತ ಹೇಳ್ತಕ್ಕಂಥದ್ದು ನಮ್ಮ ಅಂತರಂಗದಲ್ಲಿ ಹೆಚ್ಚಿ ಒಂದು ಬಗೆಯ ಅನುಭವದ ಸ್ಥಿತಿಗೆ ನಮ್ಮನ್ನು ನಾವು ಏರಿಸಿಕೊಳ್ಬೇಕು, ನಮ್ಮ ಮನಸ್ಸನ್ನ ಮೇಲೆತ್ತಿಕೊಳ್ಬೇಕು. ಆ ಒಂದು ಭಾವವನ್ನ, ಅದು ನಿರಾಕಾರ ಭಾವ ಇರಬಹುದು ಸಾಕಾರ ಭಾವ ಇರಬಹುದು, ಯಾವುದೇ ಭಾವವನ್ನೇ ಆಗಲಿ ಬರೀ ಬಾಯಿ ಮಾತಿನಲ್ಲಿ ಹೇಳಿ ಖಾಲಿ ಮಾಡಿಕೊಳ್ಳೋದ್ರೊಳಗೆ ಏನು ಸಾರ್ಥಕತೆ ಇಲ್ಲ ಅಂತ ತಾತ್ಪರ್ಯ. ಬಾಯಿ ಮಾತಿನಲ್ಲೇ ನಾವು ಹೇಳಿ ಹೇಳಿ ಹೇಳಿ ಒಳಗಡೆ ಖಾಲಿ ಮಾಡಿಕೊಳ್ತೀವಿ. ಇದು ನಮ್ಮಲ್ಲಿ ಇರ್ತಕ್ಕಂತಹ ದೋಷ. ಅದನ್ನೇ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ, ಯಾರು ನಿರಾಕಾರ ನಿರಾಕಾರ ಅಂತಿರ್ತಾರೋ ಅವರಿಗೆ ಇಂಥದ್ದೇನು ದೊರೆಯೋದಿಲ್ಲ, ಅವ್ರಿಗೆ ಒಳಗೂ ಆನಂದವಿಲ್ಲ ಹೊರಗೂ ಆನಂದವಿಲ್ಲ. ಹೊರಗಂತೂ ಆನಂದ ಸಿಗೋದು ಸಾಧ್ಯವೇ ಇಲ್ಲ, ಒಳಗೂ ಇಲ್ಲ. ಯಾತಕ್ಕೆ ಅಂದ್ರೆ ಹೇಳ್ತಾ ಹೇಳ್ತಾ ಅದನ್ನು ಖಾಲಿ ಮಾಡಿಕೊಂಡಿದ್ದಾರೆ. ಮೊದಲು ಮೊದಲು ಆ ಭಾವವನ್ನು ನಾವು ವಿಶೇಷವಾದ ರೀತಿಯಲ್ಲಿ ಕಾಪಾಡಿಕೊಳ್ಬೇಕಾಗುತ್ತೆ. ಭಾವ ಅತ್ಯಂತ ನಾಜೂಕಾದದ್ದು, ಒಂದು ವೇಳೆ ಅದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಬೇಕು ಅಂತ ಇಷ್ಟ ಆದರೂ ಕೂಡ ಅದೇ ಭಾವಕ್ಕೆ ಸರಿಹೊಂದುವಂತಹ ಇನ್ನೊಬ್ಬ ವ್ಯಕ್ತಿಯನ್ನು ಆರಿಸಿಕೊಳ್ಬೇಕು. ಪ್ರಾಪಂಚಿಕ ಭಾವ, ಆಧ್ಯಾತ್ಮಿಕ ಭಾವ, ಉತ್ತರ ಧ್ರುವ, ದಕ್ಷಿಣ ಧ್ರುವ, ಅವರೊಂದಿಗೆ ಇವರು ಇವರೊಂದಿಗೆ ಅವರು ಹೇಗೆ ಸರಿ ಬೆರೆಯೋದಕ್ಕೆ ಸಾಧ್ಯ? ಭಾವ ನಷ್ಟವಾಗಿ ಬಿಡ್ತದೆ. ಆದ್ರಿಂದ ಒಂದು ವೇಳೆ ಮಾತನಾಡಬೇಕು ಅಂತ ಇದ್ರೂ ಕೂಡ ಅಂತ ಭಾವದವರೇ ಸೇರ್ಕೊಳ್ಬೇಕು, ಮೊದಲು ಪತ್ತೆ ಹಚ್ಚಿಕೊಳ್ಬೇಕು ಅವರು ನಮ್ಮದೇ ಭಾವದವರು ಅಂತ. ಒಂದೆರಡು ಮಾತನಾಡ್ತಾ ಗೊತ್ತಾಗ್ತದೆ ಹೌದು ಅಲ್ವೋ ಅಂತ. ಅದನ್ನೆಲ್ಲ ಖಾತ್ರಿ ಪಡಿಸಿಕೊಂಡು ಅಂಥವರೊಡನೆ ಮಾತ್ರ ಇದ್ದ ಸರಸನ್ನು ಬಿಚ್ಚಬೇಕೇ ವಿನಃ ಬಾಕಿ ಉಳಿದವರೊಂದಿಗೆ ಬಿಚ್ಚಿ ಕೈಗರಿಸಿಕೊಳ್ಬಾರ್ದು. ಈಗ ಶ್ರೀರಾಮಕೃಷ್ಣರು ಆ ಒಂದು ಸಗುಣ ಸಾಕಾರದ ಪ್ರಯೋಜನವನ್ನ ಹೇಳಿ, ಅಂದ್ರೆ ಕಣ್ಣಿಗೆ ಆ ದಿವ್ಯ ಮಂಗಳ ವಿಗ್ರಹದ ದರ್ಶನವಾಗ್ತಾ ಇರ್ತದೆ, ಕಿವಿಯಲ್ಲಿ ನಾವು ಹಾಡ್ತಕ್ಕಂತಹ ಭಗವನ್ ನಾಮ ಜಪ ಅಥವಾ ನಾಮ ಸಂಕೀರ್ತನೆ ಅಂತ ಹೇಳ್ತಕ್ಕಂತಹ ಅದು ಕೇಳ್ತಾ ಇರ್ತದೆ. ಹೀಗೆ ಕಣ್ಣು ಮತ್ತು ಕಿವಿ ಎರಡೂ ಕೂಡ ಭಗವನ್ ಮಯವಾಯಿತು ಅಂತಂದ್ರೆ, ಭಗವದ್ ವಸ್ತುವಿನಲ್ಲಿ ವಿಲೀನಗೊಳ್ತು ಅಂತಂದ್ರೆ ಬಹಳ ವಿಶೇಷವಾದ ಆನಂದ ಅಂತ ಹೇಳ್ತಕ್ಕಂಥದ್ದು ಪ್ರಾಪ್ತವಾಗ್ತದೆ. ಹಾಗೆ ಅಂತ ಹೇಳ್ಬಿಟ್ಟಿದ್ದೆ, ಹೇ ಆನಂದಮಯಿ, ನನ್ನನ್ನು ನಿರಾನಂದಗೊಳಿಸದಿರುವಂತಹ ಹಾಡನ್ನ ಕಳೆದ ಶನಿವಾರ ನೀವೆಲ್ಲ ಹಾಡಿದ್ರಿ. ಆ ಹಾಡು ಹೇಳಿದ ಮೇಲೆ ಮತ್ತೆ ಪುನಃ ಹಾಡ್ತಾ ಇದ್ದಾರೆ ಶ್ರೀರಾಮಕೃಷ್ಣರು, ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯಿ, ನಿನ್ನಯ ಕೃಪೆ ಇಲ್ಲದಿರಲು ಕಾವಲಾರು ತಾಯಿ. ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯಿ, ನಿನ್ನಯ ಕೃಪೆ ಇಲ್ಲದಿರಲು ಕಾವರಾರು ತಾಯಿ. ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯಿ, ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯಿ, ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯಿ, ನಿನ್ನ ಪ್ರಣಾಮ ಮಾಡ್ತಾ ಇದ್ದಾರೆ. ಈಗ ಮೆಟ್ಟಿಲಿನಿಂದ ಕೆಳಕ್ಕೆ ಇಳಿಯುವಾಗ ರಾಖಾಲನನ್ನ ಕರೆದು ಮೆತ್ತಗೆ ಹೇಳ್ತಿದ್ದಾರೆ, ಏನು ಚಪ್ಪಲಿ ಇಳಿಯೋ ಅಥವಾ ಯಾರಾದರೂ ಹಾರಿಸಿ ಬಿಟ್ಟಿದ್ದಾರೋ? ಈ ಗೋಡು ಇವತ್ತಿಂದ ಅಲ್ಲ, ನಮ್ಮ ಸ್ವಯಂ ಸೇವಕರು ಒಬ್ಬರನ್ನ ಕೇಳಿದ್ರಂತೆ ಆಶ್ರಮದಲ್ಲಿ, ಅವ್ರ ಚಪ್ಪಲಿ ಕಳ್ಕೊಳ್ತಂತೆ. ಕೇಳಿದ್ರು ಆಶ್ರಮದಲ್ಲೂ ಚಪ್ಪಲಿ ಕಳ್ತನ ಆಗುತ್ತಾ? ಆ ಸ್ವಯಂ ಸೇವಕರು ಸ್ವಲ್ಪ ಮುಗ್ಧ ಸ್ವಭಾವದವರು ಅಂತ ಕಾಣುತ್ತೆ. ಕೇಳಿದ್ರಂತೆ ಇಲ್ಲ ಇಲ್ಲ, ಹೊರಗಡೆಯಿಂದ ಯಾರೋ ಕಂಡ್ರು ಬಂದು ತಗೊಂಡು ಹೋಗ್ತಾರೆ. ಪರಮಹಂಸರು ಈಗ ಗಾಡಿಯಲ್ಲಿ ಕುಳಿತುಕೊಂಡರು. ಸುರೇಂದ್ರ ಮತ್ತು ಉಳಿದ ಭಕ್ತರು ಅವರಿಗೆ ಪ್ರಣಾಮ ಮಾಡ್ತಾ ಇದ್ದಾರೆ. ಗಾಡಿ ದಕ್ಷಿಣೇಶ್ವರದ ಕಡೆಗೆ ಹೊರಟಿತು. ಚಂದ್ರನ ಬೆಳಕು ಇನ್ನೂ ಬೆಳಗುತ್ತಿದೆ ಅಂತ ಬರೀತಾನೆ ಮಾಸ್ಟರ್ ಮಹಾಶಯ. ಚಂದ್ರನ ಬೆಳಕು ಇನ್ನೂ ಬೆಳಗುತ್ತಿದೆ ಅಂತ ಮಾಸ್ಟರ್ ಮಹಾಶಯ ಬರೆದ. ಈ ಭೌತಿಕವಾದಂತಹ ಚಂದ್ರನು ಬೆಳಗ್ತಾ ಇದ್ದಾನೆ. ಪರಮಹಂಸರು ಯಾವತ್ತು ಭಕ್ತಿ ಚಂದ್ರನನ್ನ ಅಲ್ಲಿ ಉದಯಿಸಿ ಬಿಟ್ಟಿದ್ದಾರೋ ಆ ಚಂದ್ರನು ಕೂಡ ಅಲ್ಲಿ ಬೆಳಗ್ತಾ ಇದ್ದಾನೆ ಅಂತನುವ ಧ್ವನಿ. ಇಲ್ಲಿಗೆ ಈ ಅಧ್ಯಾಯ ಮುಗಿಯಿತು. ಮುಂದಿನ ಅಧ್ಯಾಯ ಶ್ರೀರಾಮಕೃಷ್ಣರು ಬ್ರಾಹ್ಮ ಭಕ್ತರೊಡನೆ 22 ಏಪ್ರಿಲ್ 1883 ಚೈತ್ರ ಪೂರ್ಣಿಮೆ ಭಾನುವಾರ ಶ್ರೀರಾಮಕೃಷ್ಣ ಪರಮಹಂಸರು ಕಲ್ಕತ್ತದ ಹತ್ತಿರವಿರುವ ವೇಣಿ ಮಾಧವ ಪಾಲನ ಉದ್ಯಾನವನಕ್ಕೆ ಬಂದಿದ್ದಾರೆ. ಇಂದು ಇಲ್ಲಿ ಬ್ರಾಹ್ಮ ಸಮಾಜದ ಷಾಣ್ಮಾಸಿಕ ಮಹೋತ್ಸವ. ಷಾಣ್ಮಾಸಿಕ ಷಟ್ ಅಂದ್ರೆ ಆರು, ಷಣ್ಮಾಸ ಷಾಣ್ಮಾಸಿಕ ಆರು ತಿಂಗಳಿಗೊಮ್ಮೆ ನಡೆಯುವ ಉತ್ಸವ, ವಾರ್ಷಿಕೋತ್ಸವ ಅಲ್ಲ, ಆರು ತಿಂಗಳಿಗೊಮ್ಮೆ ನಡೆಯುವ ಉತ್ಸವ. ಇಂದು ಇಲ್ಲಿ ಬ್ರಾಹ್ಮ ಸಮಾಜದ ಷಾಣ್ಮಾಸಿಕ ಮಹೋತ್ಸವ. ಅನೇಕ ಬ್ರಾಹ್ಮ ಭಕ್ತರು ಬಂದು ನೆಲೆಸಿದ್ದಾರೆ. ಅವರೆಲ್ಲರೂ ಪರಮಹಂಸರ ಸುತ್ತ ಕುಳಿತು ಆಗಾಗ ಅವರಿಗೆ ಏನೇನೋ ಪ್ರಶ್ನೆ ಹಾಕುತ್ತಿದ್ದಾರೆ. ಒಬ್ಬ ಬ್ರಾಹ್ಮ ಭಕ್ತ, ಮಹಾಶಯರೇ ಮಾರ್ಗವೇನು, ಇದ್ದಕ್ಕಿದ್ದಂತೆ ಮಾರ್ಗವೇನು ಅಂತ ಕೇಳಿದ್ರೆ ಕುಳಿತುಕೊಂಡಿದ್ದಾರೆ, ಓಣೆ ನೋಡಿ ಕುಳಿತುಕೊಂಡಿದ್ದಾರೆ. ಮಾರ್ಗ ಏನು ಅಂತ ಕೇಳಿದ್ರೆ ಏನರ್ಥ? ಇದ್ದಕ್ಕಿದ್ದಂತೆ ಓದಿದ್ರೆ ನಮಗೂ ಕೂಡ ಅರ್ಥ ಆಗೋದಿಲ್ಲ. ಮಾರ್ಗವೇನು, ಅದು ಉಪಾಯವೇನು, ಯಾವುದಕ್ಕೆ ಉಪಾಯ? ಭಗವಂತನ ಸಾಕ್ಷಾತ್ಕಾರಕ್ಕೆ ಮಾರ್ಗವೇನು ಅಂತ ಅವನ ಅಭಿಪ್ರಾಯ. ಶ್ರೀರಾಮಕೃಷ್ಣ ಹೇಳ್ತಾರೆ, ಅನುರಾಗ ಅಂದ್ರೆ ಭಗವಂತನನ್ನು ಪ್ರೀತಿಸುವುದು ಮತ್ತೆ ಪ್ರಾರ್ಥನೆ ಮಾಡೋದು. ಇದು ಹಲವಾರು ಸತ್ಯ ಶ್ರೀರಾಮ ಶೈಲಿ ನಾವು ಕೇಳಿದ್ದೇವೆ. ರಾಮ ಭಕ್ತ ಕೇಳ್ತಾನೆ ಮತ್ತೆ ಯಾವುದನ್ನು ಅನುಸರಿಸಬೇಕು, ಅನುರಾಗವನ್ನೇ ಅಥವಾ ಪ್ರಾರ್ಥನೆಯನ್ನೇ? ಪ್ರಶ್ನೆಗಳನ್ನ ಎಷ್ಟು ಬೇಕಾದ್ರೂ ಕೇಳ್ಬಹುದು, ಎಷ್ಟು ತರಹ ಬೇಕಾದ್ರೂ ಕೇಳ್ಬಹುದು, ಎಲ್ಲಂದ್ರೂ ಸಂಶಯ ಬರ್ತಾ ಇರ್ಬಹುದು. ಅನುರಾಗವನ್ನ ಭಗವತ್ ಪ್ರೀತಿಯನ್ನ ಮೊದಲೇ ಪ್ರಾರಂಭಿಸಬೇಕೆ ಅಥವಾ ಪ್ರಾರ್ಥನೆಯನ್ನು ಮೊದಲು ಮಾಡಬೇಕೆ? ಶ್ರೀರಾಮಕೃಷ್ಣ ಹೇಳ್ತಾರೆ ಮೊದಲು ಅನುರಾಗ ಬಳಿಕ ಪ್ರಾರ್ಥನೆ. ಮೊದಲು ಅನುರಾಗ ಬಳಿಕ ಪ್ರಾರ್ಥನೆ. ಇದು ಹೇಗಾಗುತ್ತೆ? ಇದ್ದಕ್ಕಿದ್ದಂತೆ ಒಬ್ಬನನ್ನ ಅನುರಾಗ ಮಾಡಬೇಕು ಅಂತಂದ್ರೆ, ಪ್ರೀತಿಸಬೇಕು ಅಂದ್ರೆ ಹೇಗೆ ಸಾಧ್ಯ? ಯಾವುದೇ ಬಗೆಯ ಮಾತುಕತೆಯೂ ಇಲ್ಲದೆ, ಸಂಬಂಧವೂ ಬೆಳೆಯದೆ, ಕಂಡು ಕೇಳರಿಯದೆ ಏಕ್ದಮ್ ಐ ಲವ್ ಯು ಅಂತ ಹೇಳೋಕ್ಕಾಗುತ್ತೆಯೋ? ಹೇಳಿದ್ರು ಕೂಡ ಅವ ಎದುರುಗಡೆ ಅವನು ತಬ್ಬಿಬ್ಬಾಗ್ಲಿಕ್ಕಿಲ್ವೇ, ಏನು ಇದ್ದಕ್ಕಿದ್ದಂತೆ ಬಂದಂತೆ ನನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಿದ್ದಾನಲ್ಲ. ಇದೊಂದು ಆಲೋಚನೆ ಮಾಡಬೇಕಾದಂತ ವಿಷಯ. ಪ್ರೇಮ ಅಥವಾ ಅನುರಾಗ ಅಂತ ಹೇಳ್ತಕ್ಕಂಥದ್ದು ನಮ್ಮ ಒಳಗಡೆ ಸಹಜವಾಗಿಯೇ ಇದೆ. ಅದೇನು ಅಪರೂಪದ ವಸ್ತು ಅಲ್ಲ. ತಂದೆ ಅಂತನ್ನುವ ಭಾವದಿಂದ ನಾವು ಪ್ರೀತಿಸ್ತೇವೆ, ತಾಯಿ ಅಂತನ್ನುವ ಭಾವದಿಂದ ನಾವು ಪ್ರೀತಿಸ್ತೇವೆ, ಸ್ನೇಹಿತ ಸ್ನೇಹಿತೆ ಅಂತನ್ನುವ ಭಾವದಿಂದ ನಾವು ಪ್ರೀತಿಸ್ತೇವೆ, ದುಡ್ಡು ಅಂತನ್ನುವ ದೃಷ್ಟಿಯಲ್ಲಿ ಪ್ರೀತಿಸ್ತೇವೆ, ನಾವು ತಿಂಡಿ ಅಂತನ್ನುವ ದೃಷ್ಟಿಯಲ್ಲಿ ಒಂದು ಪ್ರೀತಿ ಇದೆ. ಅದರ ಮೇಲೆ ಪ್ರೀತಿ ಒಂದು ಅಪರಿಚಿತವಾದ ವಸ್ತುವೇನೂ ಅಲ್ಲ. ಅದು ಯಾವಾಗಲೂ ಒಳಗಡೆಯಿಂದ ಹರಿದು ಬರ್ತಲೇ ಇರ್ತದೆ. ಅದು ಎಲ್ಲೆಲ್ಲಿಗೂ ಹರಿದು ನಷ್ಟವಾಗ್ತಾ ಇದೆ. ನಾವು ಈ ಜಗತ್ತಿನಲ್ಲಿ ಹರಿಸ್ತಾ ಇದ್ದೇವೆ ನಮ್ಮ ಪ್ರೀತಿಯನ್ನ. ವ್ಯಕ್ತಿಗಳು ಸರಿಯೇ, ವಸ್ತುಗಳು ಸರಿಯೇ, ಅವೆಲ್ಲವೂ ಕೂಡ ಮರುಭೂಮಿ. ಮರುಭೂಮಿಯ ಮೇಲೆ ನೀವು ಎಷ್ಟೇ ನೀರು ಹರಿಸಿದರೂ ಕೂಡ ಅದು ಇಂಗಿ ಹೋದೀತೆ ವಿನಃ ಅಲ್ಲೇನು ಸರೋವರ ತಯಾರಾಗೋದಿಲ್ಲ. ನಮ್ಮ ಒಳಗಡೆ ಅದು ಖಾಲಿ ಆದೀತೆ ವಿನಃ ಪ್ರತಿಯಾಗಿ ತುಂಬೋದಕ್ಕೇನು ಅವಕಾಶ ಇಲ್ಲ. ಆದರೆ ಭಗವಂತ ಸ್ವಯಂ ಅನುರಾಗ ಸ್ವರೂಪಿ, ಪ್ರೇಮಮಯ. ಆದ್ರಿಂದ ನಮ್ಮ ಪ್ರೀತಿಯನ್ನ ಭಗವಂತನಿಗೆ ಮಾತ್ರ, ಭಗವಂತನ ಕಡೆಗೆ ಮಾತ್ರ ಹರಿಯಿಸಬೇಕು ಅಂತ ಶ್ರೀ ಶಾರದಾಮಾತೆಯವರು ಹೇಳ್ಕೊಡ್ತಾರೆ. ಈ ಜಗತ್ತಿನಲ್ಲಿ ಮನುಷ್ಯರನ್ನು ನಂಬಿ ಪ್ರೇಮಿಸಿದರೆ ದುಃಖಕ್ಕೆ ಭಾಜನರಾಗತಕ್ಕಂಥದ್ದು ಸ್ವತಃಸಿದ್ಧ ಅಂತ. ಖಂಡಿತವಾಗಿ ದುಃಖಕ್ಕೆ ಗುರಿಯಾಗಬೇಕಾಗತ್ತೆ. ಕಾರಣ ಏನು? ಇನ್ಯಾವ ಕಾರಣ ಇಲ್ಲದಿದ್ರೂ ಕೂಡ ಕೊನೆಗೆ ಒಂದು ದಿವಸ ಅವನು, ಕೊನೆಗೆ ಒಂದು ದಿವಸ ನಾವು ಕಣ್ಮರೆಯಾಗಬಹುದು. ಆ ಒಂದು ವಿರಹ ಅಂತ ಹೇಳ್ತಕ್ಕಂಥದ್ದು ತಡೆಯಲಾರದ ದುಃಖಕ್ಕೆ ಕಾರಣವಾಗಬಹುದು. ಇನ್ನು ಕೊನೆಗೆ ಒಂದು ದಿವಸ ಕೈ ಕೊಟ್ಟು ಹೋಗತಕ್ಕಂಥದ್ದು, ಇನ್ನು ನಮ್ಮಿಂದ ಪ್ರತಿಯಾಗಿ ಆಚಿಸಿ ನಮ್ಮಿಂದ ಏನೋ ಸಿಗದೇ ಇದ್ದ ಕಾರಣದಿಂದಾಗಿ ನಾವು ಕೈ ಬಿಡತಕ್ಕಂಥದ್ದು, ಇಂಥವುಗಳೆಲ್ಲ ಜಗತ್ತಿನಲ್ಲಿ ಬಹಳಷ್ಟು ನಾವು ಕಾಣ್ತಾ ಇದ್ದೇವೆ. ಈ ಪ್ರೇಮ ಅಂತ ಹೇಳ್ತಕ್ಕಂಥದ್ದು, ಪ್ರೀತಿ ಅಂತ ಹೇಳ್ತಕ್ಕಂಥದ್ದು ನಮ್ಮ ಹೃದಯದಲ್ಲಿ ಸಹಜವಾಗಿ ಇದೆ. ಅದು ಇಲ್ಲಿಯವರೆಗೆ ಇಂದ್ರಿಯಾಭಿಮುಖವಾಗಿ ಹರಿತಾ ಇದೆ. ಶಬ್ದಸ್ಪರ್ಶ ರೂಪ ರಸಗಂಧ ಅಂತ ಹೇಳ್ತಕ್ಕಂತಹ ಐದು ವಿಚಾರಗಳಲ್ಲಿ ಅದು ಹರಿತಾ ಇದೆ. ಅದಕ್ಕೋಸ್ಕರವೇ ಭಗವಂತನನ್ನ ಪ್ರೀತಿಸುವವರು ಬಾಕಿ ಉಳಿದ ಐದು ತೂತುಗಳನ್ನು ಮುಚ್ಚಿಕೊಳ್ಬೇಕು ಅಂತ ಹೇಳಿರುತ್ತೆ. ಹೇಗೆ ಒಂದು ಗದ್ದೆ ಗದ್ದೆಯ ಬದುಗಳಲ್ಲಿ ಇಲಿಗಳು ಮಾಡಿರತಕ್ಕಂತಹ ತೂತುಗಳಿಂದ ಗದ್ದೆಯ ನೀರು ರಾತ್ರಿಯಿಡೀ ಹರಿದು ಹೊರಗಡೆ ಹೋಗಿ ಗದ್ದೆ ಖಾಲಿಯಾಗಿ ಪೈರು ಒಣಗಿ ಹೋಗ್ತದೋ, ಅದೇ ರೀತಿಯಲ್ಲಿ ನಮ್ಮ ಈ ಐದು ತೂತುಗಳ ಮೂಲಕ ಪಂಚೇಂದ್ರಿಯಗಳು ಅಂತ ಹೇಳ್ತಕ್ಕಂತಹ ಐದು ತೂತುಗಳ ಮೂಲಕ ನಮ್ಮ ಪ್ರೇಮ, ನಮ್ಮ ಪ್ರೀತಿ ಅನ್ನೋದು ಹೊರದು ಹೋಗ್ತಾ ಇರ್ತದೆ. ನಮ್ಮ ಭಕ್ತಿ ಪ್ರೀತಿ ಪ್ರೇಮ ಅನುರಾಗ ಎಲ್ಲ ಒಂದೇ. ಅದನ್ನ ಬರೀ ಒಂದೇ ಶಬ್ದದಿಂದ ಹೇಳಿದ್ರೆ ಬೇಜಾರಾಗೋದಿಲ್ವಾ? ಅದಕ್ಕೆ ಬೇರೆ ಬೇರೆ ಶಬ್ದಗಳು, ಅದಕ್ಕೆ ವಿಶೇಷವಾದ ಭಾವಗಳು ಕೂಡ ನಾವು ಕೊಡ್ಬೋದು. ಭಾವದ ಒಂದೊಂದು ಕಳೆ ಅದನ್ನು ಕೊಡ್ಬೋದು, ಅದು ವಿಚಾರ ಬೇರೆ. ಆದರೆ ಅವು ನಾಲ್ಕು ಕೂಡ ಒಂದೇನೆ, ಭಕ್ತಿ ಪ್ರೀತಿ ಪ್ರೇಮ ಅನುರಾಗ. ಇದು ಈ ಪಂಚೇಂದ್ರಿಯಗಳು ಅಂತ ಹೇಳ್ತಕ್ಕಂತಹ ತೂತುಗಳ ಮೂಲಕ ಪ್ರತಿದಿನ ಹರಿದು ಹೋಗ್ತಾ ಇದೆ. ಅದನ್ನು ಯೋಗಿಗಳು ಮಾತ್ರ ಬಲ್ಲರು, ಬಾಕಿ ಉಳಿದವರೆಲ್ಲ ಕೇರ್ಲೆಸ್. ಎಚ್ಚರಗೇಡಿಗಳು ಅಂತ ಅವರಿಗೆ ಹೆಸರು. ಆ ತೂತುಗಳ ಮೂಲಕ ನಮ್ಮ ಭಕ್ತಿಯ ಶಕ್ತಿ ಹರಿದು ಹೋಗ್ತಾ ಇದೆ ಅಂತನ್ನುವ ಪ್ರಜ್ಞೆ ಅವರಿಗಿಲ್ಲ. ಅದರ ಪರಿಣಾಮವಾಗಿ ಬರ್ತಾ ಬರ್ತಾ ಅಶಕ್ತರಾಗ್ತಾರೆ ಭಗವಂತನನ್ನ ಪ್ರೇಮಿಸಲು. ಅದು ಎಲ್ಲಿ ತೂತು, ಯಾವ ತೂತಿನಲ್ಲಿ ಹೋಗ್ತಾ ಇದೆ? ಒಂದು ತೂತು ಮುಚ್ಚಿದ್ರೆ ಇನ್ನೊಂದು ತೂತು ಇರ್ತದೆ, ನಾಲ್ಕು ತೂತುಗಳು ಮುಚ್ಚಿದ್ರು ಐದನೇ ತೂತು ಇನ್ನೊಂದಿದೆ, ಈ ಐದು ತೂತುಗಳು ಮುಚ್ಚಿದ್ರೂ ಮತ್ತೊಂದು ತೂತು ಇರಬಹುದು, ಹರಟೆ ಹರಟೆ ಅಂತೊಂದಿದೆ. ಅದನ್ನೂ ಕೂಡ ಮುಚ್ಚಿದ್ರೆ ಮನಸ್ಸಿನಲ್ಲೇನೇನೆ ಚಂಚಲತೆ ಅಂತ ಹೇಳ್ತಕ್ಕಂಥದ್ದು ಒಂದಿರುತ್ತೆ. ಮನಸ್ಸಿನಲ್ಲೇ ಏನೇನೋ ಭಾವಿಸ್ತಾ ಇರೋದು, ಕೆಲಸಕ್ಕೆ ಬೇಕಾದ್ದು ಬೇಡದ್ದು ಬೇಡದ್ದು ಬೇಕಾದ್ದು ಎಲ್ಲವನ್ನು ಭಾವಿಸ್ತಾ ಇರೋದು. ಆ ಮನಸ್ಸಿಗೆ ಆಜ್ಞೆ ಮಾಡಬೇಕು, ಭಗವಂತನನ್ನಲ್ಲದೆ ಇನ್ನೇನನ್ನು ಚಿಂತಿಸುವುದಿಲ್ಲ ಈಗ ಅಂತ ಆಜ್ಞೆ ಮಾಡಬೇಕಂತೆ ಶ್ರೀರಾಮಕೃಷ್ಣ ಹೇಳೋದು. ಧ್ಯಾನ ಕುಳಿತುಕೊಳ್ಳುವಾಗಲೂ ಕೂಡ ಶ್ರೀರಾಮಕೃಷ್ಣರು ಆ ಕಾಳಿ ದೇವಸ್ಥಾನದ ಶಿಖರದ ಮೇಲಿದ್ದಂತಹ ಒಬ್ಬ ಭೈರವ ಮೂರ್ತಿ, ಮಣ್ಣಿನ ಮೂರ್ತಿ ವಿಗ್ರಹ, ಆ ವಿಗ್ರಹವನ್ನು ತೋರಿಸಿ ಮನಸ್ಸಿಗೆ ಹೇಳ್ತಾರೆ, ನೋಡು ನೀನು ಕೂಡ ಅದೇ ರೀತಿಯಲ್ಲಿ ಅಲುಗಾಡದೆ ಕೂತ್ಕೊಳ್ಬೇಕು, ಗೊತ್ತಾಯ್ತಾ ಅಂತ. ಅದನ್ನು ಎಷ್ಟೊಂದು ಪ್ರಾಮಾಣಿಕವಾಗಿ ಅವರು ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಆ ಹೊತ್ತಿಗೆ ಸರಿಯಾಗಿ ಅವರ ಕೈಗಂಟುಗಳು ಕಾಲ್ಗಂಟುಗಳು ಸಂಧಿಗಳು ಸಂಧಿಗೊಂದಿಗಳಲ್ಲೆಲ್ಲ ಕಣಲ್ ಕಣಲ್ ಕಣಲ್ ಅಂತ ಸದ್ದಾಗಿ ಸರಪಣಿ ಬಿಗಿದು ಬಿಡ್ತಾ ಇತ್ತಂತೆ ಆ ಗಂಟುಗಳನ್ನ ಅಲುಗಾಡದ ಹಾಗೆ. ಆಮೇಲೆ ಇವರು ಸ್ಥಿರವಾಗಿ ಕುಳಿತುಕೊಂಡು ಧ್ಯಾನ ಮಗ್ನರಾದ್ರೆ, ಎಷ್ಟೊತ್ತು ಧ್ಯಾನ ಮಾಡಬಹುದು ಅಷ್ಟೊತ್ತು ಮಾಡಿದ ಮೇಲೆ ಕಣಲ್ ಕಣಲ್ ಕಣಲ್ ಅಂತ ಮತ್ತೆ ಸದ್ದು, ಆ ಬಿಗಿದಿರ್ತಕ್ಕಂತ ಸರಪಣಿಗಳೆಲ್ಲ ಸಡಿಲವಾಗಿ ಇವರು ಹೇಳೋದು, ನಮ್ಮ ಪ್ರಾಮಾಣಿಕವಾದ ಮನಸ್ಸಿನ ಆಜ್ಞೆಯನ್ನ ಶರೀರ ತಗೊಂಡೇ ತಗೊಳ್ತದೆ, ಪರಿಪಾಲಿಸ್ತದೆ. ಆ ಒಂದು ದೃಢ ಭಾವದಿಂದ ನಾವು ಈ ಐದು ತೂತುಗಳನ್ನು ಮುಚ್ಚಬೇಕಾಗುತ್ತದೆ, ಆ ಪ್ರೇಮವನ್ನು ಒಳಗಡೆ ಸಂಗ್ರಹಿಸಿಕೊಳ್ಳಬೇಕಾಗುತ್ತೆ. ಅದನ್ನ ಈಗ ಭಗವಂತನ ಕಡೆಗೆ ಮಾತ್ರ ಹರಿಸ್ತೇನೆ ಅಂತ ಹೊಸ ಕಾಲುವೆ ತೋಡಬೇಕು. ಕಾಲುವೆ ತೋಡೋದು ಅಂತಂದ್ರೆ ಸಂಕಲ್ಪ ಮಾಡೋದು, ಸಂಕಲ್ಪ ನಾನು ಭಗವಂತನನ್ನಲ್ಲದೆ ಬೇರೆ ಯಾರನ್ನೂ ಪ್ರೀತಿಸುವುದಿಲ್ಲ, ನಾನು ನನ್ನ ಪತ್ನಿಯನ್ನು ಪ್ರೀತಿಸಿದರೂ ಕೂಡ ನಿಜವಾಗಿಯೂ ಕೂಡ ಹೊರಗಡೆ ಇರತಕ್ಕಂತಹ ಪತ್ನಿಯನ್ನಲ್ಲ, ಒಳಗಡೆ ಇರತಕ್ಕಂತಹ ಚೈತನ್ಯವನ್ನು ಮಾತ್ರವೇ. ನಾನು ನನ್ನ ಪತಿಯನ್ನೇ ಪೂಜಿಸ್ತಾ ಇದ್ರು ಪ್ರೀತಿಸ್ತಾ ಇದ್ರು ಕೂಡ ಹೊರಗಡೆಯ ಆಕಾರವನ್ನಲ್ಲ, ಒಳಗಡೆ ಇರತಕ್ಕಂತಹ ಚೈತನ್ಯ ಮಾತ್ರವೇ. ಪತಿಯೇ ಪರದೈವ ಅಂದ್ರೆ ಆ ರೀತಿಯ ಅರ್ಥ. ನಾನು ಮಕ್ಕಳನ್ನು ಪ್ರೀತಿಸಿದರೂ ಕೂಡ ಕೇವಲ ಮಕ್ಕಳು ಅಂತನೋ ದೃಷ್ಟಿಯಿಂದ ಪ್ರೀತಿಸ್ತಾ ಇಲ್ಲ, ಸ್ವಯಂ ನನ್ನ ಇಷ್ಟ ದೇವತೆಯೇ ನನ್ನ ಮಗನ ರೂಪದಲ್ಲಿ ಮಗಳ ರೂಪದಲ್ಲಿ ಇದ್ದಾಳೆ, ನಾನು ಆ ದೇವರನ್ನೇ ಪ್ರೀತಿಸ್ತಕ್ಕಂತಹದ್ದು ಅಂತನ್ನುವ ಭಾವ ದೃಢವಾದಾಗ ಗಂಡ ಸತ್ತೋದಾಗಲೂ ಕೂಡ ಇವರಿಗೇನು ಅನಿಸೋದೇ ಇಲ್ಲ. ಯಾಕೆಂದ್ರೆ ಇವರು ಆ ಶರೀರವನ್ನು ಪ್ರೀತಿಸಿದ್ದಲ್ಲ. ಹೆಂಡತಿ ಸತ್ತು ಹೋದಾಗಲೂ ಕೂಡ ಇವಳಿಗೇನು ದುಃಖ ಆಗೋದು, ಇವನಿಗೇನು ದುಃಖ ಆಗೋದಿಲ್ಲ. ಅದಕ್ಕೆಂದ್ರೆ ಇವನು ಹೆಂಡತಿನ ಪ್ರೀತಿಸಿದ್ದಲ್ಲ, ಲೌಕಿಕ ದೃಷ್ಟಿಯಿಂದ ಪ್ರೀತಿಸಿದ್ದಲ್ಲ, ಅಲೌಕಿಕ ದೃಷ್ಟಿಯಿಂದ ಪ್ರೀತಿಸಿದ್ದು. ಆ ಚೈತನ್ಯ ಅಂತ ಹೇಳ್ತಕ್ಕಂಥದ್ದು ಇಲ್ಲೇ ಇದೆ. ಇನ್ನಷ್ಟು ಗಾಢವಾಗಿ ತನ್ನೊಳಗೆಯೇ ಬಂದಿದೆ ಅಂತ ಅನ್ಬೋದು. ಬೇಕಾದ್ರಾಗ ಶೋಕ ಮೋಹ ಅಂತ ಹೇಳ್ತಕ್ಕಂಥದ್ದು ಕಿತ್ತು ಒಗೆದು ಹೊರಟೋಗ್ಬಿಡ್ತದೆ. ಈ ರೀತಿಯಲ್ಲಿ ನಮ್ಮ ಅನುರಾಗ ಅಂತ ಹೇಳ್ತಕ್ಕಂಥದ್ದನ್ನ ಭಗವದ್ ಅಭಿಮುಖಗೊಳಿಸಿಕೊಳ್ಬೇಕು. ಈ ರೀತಿಯಲ್ಲಿ ಅನುರಾಗವನ್ನು ಬೆಳೆಸ್ಕೊಳ್ಬೇಕು. ಆ ಅನುರಾಗವನ್ನು ಬೆಳೆಸಿಕೊಂಡು ಆ ಅನುರಾಗದೊಂದಿಗೆ ಪ್ರಾರ್ಥನೆಯನ್ನು ಸೇರಿಸಬೇಕು. ಶ್ರೀರಾಮಕೃಷ್ಣ ಒಂದು ಉದಾಹರಣೆ ಕೊಡೋದ್ರ ಮೂಲಕ ಹೇಳ್ತಾರಲ್ಲ, ಹಸುವಿಗೆ ಖಾಲಿ ಒಣ ಹುಲ್ಲನ್ನು ಕೊಟ್ಟರೆ ಅದನ್ನು ತಿನ್ನೋದಕ್ಕೆ ಸಂತೋಷ ಆಗೋದಿಲ್ಲ, ಹಿಂಡಿಯೊಂದಿಗೆ ಬೆರೆಸಿ ಅದನ್ನು ಕೊಟ್ಟರೆ ಆನಂದವಾಗಿ ಗಬಗಬನೆ ಮೇಯ್ತದಂತೆ. ಹಾಗೆ ನಾಮಜಪವನ್ನೇ ಆಗಲಿ, ಪಾರಾಯಣವನ್ನೇ ಆಗಲಿ, ಅಥವಾ ಪ್ರಾರ್ಥನೆಯನ್ನೇ ಆಗಲಿ, ಸುಮ್ಮನೆ ಯಾಂತ್ರಿಕವಾಗಿ ಮಾಡಿದರೆ ಒಣ ಹುಲ್ಲನ್ನು ಕೊಟ್ಟಂತೆ. ನಮ್ಮ ಭಕ್ತಿ ಪ್ರೀತಿ ಪ್ರೇಮ ಅನುರಾಗವನ್ನು ತುಂಬಿ ಅದನ್ನು ಕೂಡ ಅದರೊಂದಿಗೆ ಬೆರೆಸಿ ಕೊಟ್ಟರೆ ಭಗವಂತ ಅಂತ ಹೇಳ್ತಕ್ಕಂಥ ಹಸು ಆ ಪ್ರಾರ್ಥನೆ ಅಂತ ಹೇಳ್ತಕ್ಕಂಥ ಹುಲ್ಲನ್ನು ಬಹಳ ಚೆನ್ನಾಗಿ ತಿಂದು ಎಷ್ಟು ಹಾಲನ್ನು ಕೊಡಬೇಕು ಅಷ್ಟು ಹಾಲನ್ನು ಕೊಡ್ತದೆ. ಭಗವಂತ ನಾವು ಭಗವಂತನಿಗೆ ನಮ್ಮ ಅನುರಾಗವನ್ನು ಕೊಟ್ಟರೆ ಭಗವಂತ ನಮಗೆ ಅವನ ಅಮೃತವನ್ನು ಕೊಡ್ತಾನೆ. ಅಮೃತ ಸ್ವರೂಪಿ ಪರಮಾತ್ಮ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಮೊದಲು ಅನುರಾಗ ಬಳಿಕ ಪ್ರಾರ್ಥನೆ. ಈಗ ಶ್ರೀರಾಮಕೃಷ್ಣ ಹಾಡ್ತಾರೆ, ನಂಬಿ ಕರೆದರೆ ತಾಯಿ ಓ ಎನ್ನದಿಹಳೇನೋ, ನಂಬಿ ಕರೆದರೆ ತಾಯಿ ಓ ಎನ್ನದಿಹಳೇನೋ, ನಿನ್ನ ಮರೆತವಳೆಂತು ಇರಬಲ್ಲಳೋ, ನಂಬಿ ಕರೆದರೆ ತಾಯಿ ಓ ಎನ್ನದಿಹಳೇನು, ನಿನ್ನ ಮರೆತವಳೆಂತು ಇರಬಲ್ಲಳು, ಬಿಲ್ವದಳ ಹೂಗಳ ಬಿಲ್ವದಳ ಹೂಗಳ ತಂದು ಪಾದಕ್ಕೆ ಮುಡಿಸೋ, ನಿನ್ನ ಭಕ್ತಿಯ ದಿವ್ಯ ಗಂಗದೊಡನೆ, ನಂಬಿ ಕರೆದರೆ ತಾಯಿ ಓ ಎನ್ನದಿಗಳೇನು, ನಿನ್ನ ಮರೆತವಳೆಂತು ಇರಬಲ್ಲಳು. ಬಿಲ್ವದಳ ಹೂವುಗಳ ತಂದು ಪಾದಕ್ಕೆ ಮುಡಿಸು, ಬಿಲ್ವದಳ ಹೂವುಗಳ ತಂದು ಪಾದಕ್ಕೆ ಮುಡಿಸು, ನಿನ್ನ ಭಕ್ತಿಯ ದಿವ್ಯ ಗಂಧದೊಡನೆ, ನಿನ್ನ ಭಕ್ತಿಯ ದಿವ್ಯ ಗಂಧದೊಡನೆ, ನಂಬಿ ಕರೆದರೆ ತಾಯಿ ಓ ಎನ್ನದಿಹಳೇನು, ನಿನ್ನ ಮರೆತವಳೆಂತು ಇರಬಲ್ಲಳು. ನಾವು ಮರೆಯೋದು ಜಾಸ್ತಿ, ಭಗವಂತ ನಮ್ಮನ್ನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಅವನಿಗೆ ಮರೆವು ಅನ್ನೋದೇ ಇಲ್ಲ, ನಿತ್ಯ ಜಾಗೃತ. ನಿತ್ಯ ಜಾಗೃತ, ಸದಾ ಎಚ್ಚರವಾಗಿರ್ತಕ್ಕಂಥವನು. ನಿರ್ನಿಮೇಷ, ಕಣ್ಣು ಮುಚ್ಚುವುದು ಅಂತಲೇ ಇಲ್ಲ ಅವನು. ಆದ್ರಿಂದ ಸದಾ ನಮ್ಮನ್ನು ನೋಡ್ತಾ ಇದ್ದಾನೆ, ಸದಾ ನಮ್ಮನ್ನು ನೆನಪಿಟ್ಕೊಂಡಿದ್ದಾನ ಅವನು. ಮತ್ತೆ ನಾವು ಯಾವಾಗ ಯಾವಾಗ ಮರೆತಿದ್ದೇವೆ ಅನ್ನೋದನ್ನು ಕೂಡ ಅವನು ನೆನಪಿಟ್ಕೊಂಡಿದ್ದಾನೆ. ಯಾವಾಗ ಯಾವಾಗ ಮರೆತು ಭಗವಂತನಿಗೆ ಕಣ್ಣಿಲ್ಲ ಅಂತ ಹೇಳೋದನ್ನು ಕೂಡ ನೆನಪಿಟ್ಕೊಂಡಿದ್ದಾನ ಅವನು. ಅಷ್ಟರ ಮಟ್ಟಿನ ಒಂದು ನಂಬಿಕೆ ನಮ್ಮಲ್ಲಿರಬೇಕು. ಶ್ರೀರಾಮಕೃಷ್ಣ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ನಂಬಿ ಕರೆದರೆ ತಾಯಿ ಓ ಎನ್ನದ್ದು ಹೇಳೇನು, ನಿನ್ನ ತೊರೆದು ಅವಳು ಎಂತು ಇರಬಲ್ಲಳು. ಮಗುವನ್ನ ತೊರೆದು ಮಾತೆ ಹೇಗಿರಬಲ್ಲಳು ಅಂತ ಲೌಕಿಕವಾದ ಉದಾಹರಣೆ ನಾವು ಕೊಡ್ತಾ ಇರ್ತೀವಿ. ಆದರೆ ತನ್ನ ಸ್ವಾರ್ಥಕ್ಕೆ ಧಕ್ಕೆಯನ್ನು ಕೊಡ್ತಕ್ಕಂತಹ ಮಕ್ಕಳನ್ನು ತೊರೆದು ಬಾಳ್ತಕ್ಕಂತಹ ತಾಯಿಯಂದರು ಇವತ್ತು ಇದ್ದಾರೆ ಅಂತ ಹೇಳ್ತಕ್ಕಂತಹ ಉದಾಹರಣೆಯನ್ನು ನೀವು ನನಗೆ ತಂದು ಒಡ್ಡಬಹುದು. ಆ ತಾಯಿಯಿಂದ ಕತೆ ಬೇರೆ. ಇಲ್ಲಿ ತಾಯಿ ಅಂತನ್ನುವ ಒಂದು ಆದರ್ಶವಾದಂತಹ ಸ್ಥಿತಿ ಏನಿದೆಯೋ ಆ ಆದರ್ಶಕ್ಕೆ ಅನುಗುಣವಾಗಿ ಇರತಕ್ಕಂತಹ ತಾಯಿಯಂದರು ಯಾರ್ಯಾರು ಇದ್ದಾರೋ ಅವ್ರನ್ನ ನಾವು ಇಲ್ಲಿ ಉದಾಹರಣೆಯಾಗಿ ತೆಗೆದುಕೊಳ್ಬೇಕು. ಪರಮಹಂಸರು ಮಾತು ಮುಂದುವರಿಸಿ ಹೇಳ್ತಾ ಇದ್ದಾರೆ. ಈಗ ಸತತ ಭಗವಂತನ ನಾಮಗುಣಕೀರ್ತನೆ ಮತ್ತು ಪ್ರಾರ್ಥನೆ ಮಾಡ್ತಾ ಇರಬೇಕು. ಹಳೆ ಚಂಬನ್ನ ದಿನವೂ ಬೆಳಗ್ತಾ ಇರಬೇಕು. ಎಲ್ಲೋ ಒಂದು ದಿನ ಬೆಳಗ್ಗೆ ಬಿಟ್ಟು ಏನಾದಾಗಾಯ್ತು, ವಿವೇಕ ವೈರಾಗ್ಯಗಳಿಂದ ಒಡಗೂಡಿರಬೇಕು. ಈ ಸಂಸಾರ ಅನಿತ್ಯ ಅಂತ ಹೇಳ್ತಕ್ಕಂತಹ ಜ್ಞಾನವನ್ನ ಮನಸ್ಸಿಗೆ ಚೆನ್ನಾಗಿ ಒತ್ತಿ ಒತ್ತಿ ಹೇಳಬೇಕು. ಈ ಅನುರಾಗ ಅಂತ ಹೇಳ್ತಕ್ಕಂಥ ಅದು ಹೆಚ್ಚೋದಕ್ಕೆ ಇಲ್ಲೊಂದು ದಾರಿಯನ್ನು ಹೇಳಿದ್ದಾರೆ ಶ್ರೀರಾಮಕೃಷ್ಣ. ವೈರಾಗ್ಯ, ವೈರಾಗ್ಯ ಅಂತ ಹೇಳಿದ್ರೆ ಪ್ರಾಪಂಚಿಕವಾದಂತಹ ಜೀವನ ಏನಿದೆಯೋ, ಈ ಬಿದ್ದು ಹೋಗತಕ್ಕಂತಹ ಜೀವನ ಏನಿದೆಯೋ, ಇದಕ್ಕೆ ನಾವು ಹೆಚ್ಚಿಗೆ ನೆಚ್ಚಿಕೊಳ್ಳದೆ ಇರತಕ್ಕಂತಹ ಸ್ಥಿತಿ ಇದೇ ನಿಜವಾದ ವೈರಾಗ್ಯ. ಯಾವಾಗಲೂ ನೆನಪು ಮಾಡ್ಕೊಳ್ತಾ ಇರಬೇಕು, ಇದಕ್ಕೊಂದು ಮರಣ ಅಂತ ಒಂದು ಇದೆ, ಇದಕ್ಕೊಂದು ಮರಣ ಅಂತ ಹೇಳ್ತಕ್ಕಂಥದ್ದೊಂದು ಇದೆ ಅಂತ. ಈ ಶರೀರ ಯಾವಾಗ ಬಿದ್ದು ಹೋಗ್ತದೋ ಗೊತ್ತಿಲ್ಲ. ಕಾಲ್ಜಾರಿ ಬಿದ್ದು ಹೋಗುವಂತಲ್ಲ ಅಲ್ಲ ನಾನು ಹೇಳಿದ್ದು. ಈ ಒಂದು ವೈರಾಗ್ಯದ ಕುರಿತಾಗಿ ಶ್ರೀರಾಮಕೃಷ್ಣ ಮತ್ತೆ ಮತ್ತೆ ಮನನ ಮಾಡಬೇಕು ಅಂತನೋ ವಿಷಯವನ್ನು ಹೇಳ್ತಾ ಇದ್ದಾರೆ. ಹಳೆ ಚೊಂಬನ್ನ ದಿನವೂ ಬೆಳಗ್ತಾ ಇರಬೇಕು, ಇಲ್ಲಿದ್ರೆ ಕರೆ ಕಟ್ಟುತ್ತದೆ ಅಂತನೋ ಉದಾಹರಣೆ ಎಷ್ಟು ಸ್ವಾರಸ್ಯವಾಗಿದೆ. ಈ ಉದಾಹರಣೆ ಅಂತ ಹೇಳ್ತಕ್ಕಂಥದ್ದು ಅವರಿಗೆ ಬಂದಿಲ್ಲಿಂದ ಅಂತ ಶ್ರೀರಾಮಕೃಷ್ಣ ಜೀವನ ಚರಿತ್ರೆಯನ್ನು ಓದಿದಂತಹ ನಿಮಗೆಲ್ರಿಗೂ ಗೊತ್ತಿದೆ. ತೋತಾಪುರಿ ತೋತಾಪುರಿ ಅಂತ ಹೇಳ್ತಕ್ಕಂಥ ಶ್ರೀರಾಮಕೃಷ್ಣ ಅದ್ವೈತ ಗುರು ಒಂದು ದಿನ ತನ್ನ ತಂಬಿಗೆಯನ್ನ ತಾಮ್ರದ ತಂಬಿಗೆಯನ್ನ ತಿಕ್ಕಿ ತೊಳಿತಾ ಇದ್ದಂತೆ. ಆಗ ಶ್ರೀರಾಮಕೃಷ್ಣ ಮೆಲ್ಲಗ ಅಲ್ಲಿ ಹೋದ್ರಂತೆ. ಆಗ ಅವನು ಹೇಳಿದಂತೆ, ನೋಡು ಶಿಷ್ಯ ಅಲ್ವೇ ಶ್ರೀರಾಮಕೃಷ್ಣ, ನೋಡು ಇದು ಕೊಳೆ ಆಗ್ತದೆ, ಅದನ್ನು ತೊಳಿತಾ ಇರಬೇಕು. ಹಾಗೇನೇನೆ ನಮ್ಮ ಮನಸ್ಸನ್ನು ಕೂಡ ಯಾವಾಗಲೂ ಅದನ್ನು ಶುಚಿಯಾಗಿಟ್ಟಿರ್ತಕ್ಕಂಥ ಪ್ರಯತ್ನ ಪ್ರತಿದಿನವೂ ನಡೀಬೇಕು ಅಂತ ಹೇಳಿದಾಗ ಶ್ರೀರಾಮಕೃಷ್ಣ ಮೆಲ್ಲಿಗೆ ಹೇಳಿದ್ರು ತಮ್ಮ ಗುರುವಿಗೆ, ಅದು ಸರಿ, ತಂಬಿಗೆ ಚಿನ್ನದ್ದಾಗ್ಬಿಟ್ರೆ ಅಂದ್ರೆ ಅದರ ಅರ್ಥ ಅವರ ಮನವೆಂಬ ತಂಬಿಗೆ ಚಿನ್ನದ್ದಾಗಿ ಬಿಟ್ಟಿದೆ, ಅದಾಗಲೇ ಅವರಿನ್ನೂ ತೊಳ್ಕೊಳ್ತಕ್ಕಂತಹ ಕೆಲಸ ಏನೂ ಇಲ್ಲ ಅಂತ ಸೂಚನೆ. ಆ ಮಾತನ್ನು ಹೇಳಿದಾಗ ತೋತಾಪುರಿಗೆ ಬಹಳ ಸಂತೋಷವಾಯಿತಂತೆ, ತನ್ನ ಶಿಷ್ಯ ಇಂತಹ ಅದ್ಭುತವಾದ ಮಾತನ್ನು ಹೇಳಿದ್ದಲ್ಲ ನಿಜ ಅದಂತ. ಆ ಕಥೆಯಲ್ಲಿ ಬರ್ತದೆ, ರಾಮಕೃಷ್ಣ ಜೀವನ ಚರಿತ್ರೆಯಲ್ಲಿ ಬರ್ತದೆ. ಶಿಷ್ಯ ಹೇಳಿದ ಮಾತನ್ನ ಗುರು ಸ್ವೀಕಾರ ಮಾಡಿದ, ಹಾಗೇನೇನೆ ಗುರು ಹೇಳಿದ ಮಾತನ್ನ ಶಿಷ್ಯನು ಕೂಡ ತಕೊಂಡ, ತನ್ನ ಜೀವನದ ಆದ್ಯಂತ ಉದಾಹರಣೆಯನ್ನು ಕೊಡ್ತಾ ಬಂದ ಶ್ರೀರಾಮಕೃಷ್ಣ. ಆ ಉದಾಹರಣೆಯನ್ನು ತನ್ನ ಶಿಷ್ಯರಿಗೆ ಕೊಡ್ತಾ ಬರ್ತಾ ಇದ್ದಾರೆ. ತೋತಾಪುರಿ ಗುರು ತೋತಾಪುರಿ ಹೇಳಿದಂತಹ ಮಾತನ್ನ ತಂಬಿಗೆಯನ್ನು ತೊಳಿತಾ ಇರಬೇಕು, ಹಾಗೇನೇನೆ ಮನಸ್ಸನ್ನ ಶೋಧಿಸಿಕೊಳ್ತಾ ಇರಬೇಕು. ಮನವ ಶೋಧಿಸಬೇಕು ನಿಚ್ಚ ಅಂತ ಪುರಂದರದಾಸರು. ಶೋಧಿಸುವುದು ಅಂತಂದ್ರೆ ಅದರೊಳಗೆ ಏನು ಕೊರತೆಗಳಿವೆ, ಏನು ಕುಂದುಗಳಿವೆ ಅಂತ ಹೇಳ್ತಕ್ಕಂಥ ಅದನ್ನು ನಾವು ನಾವೇ ಕಂಡುಕೊಳ್ಬೇಕು. ನಮ್ಮ ಮನಸ್ಸಲ್ಲೇ ಎರಡು ವಿಧಗಳಿವೆ, ಎರಡು, ಒಂದು ವಿವೇಕಿ ಮನಸ್ಸು ಇನ್ನೊಂದು ಅವಿವೇಕಿ ಮನಸ್ಸು ಅಂತ ಎರಡು ನಮ್ಮಲ್ಲೇ ಇದೆ. ಆಗಾಗ ಇದ್ದಕ್ಕಿದ್ದಂತೆ ನಮ್ಮಿಂದ ಒಂದು ಅವಿವೇಕವಾದ ಕಾರ್ಯ ನಡೆದೋಗುತ್ತಲ್ಲ, ಅದು ಅವಿವೇಕವಾದ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಪ್ರಚೋದನೆ ಕೊಟ್ಬಿಟ್ಟಿರುತ್ತೆ. ಆ ವಿವೇಕದ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಎಲ್ಲೋ ಸಂಚಾರಕ್ಕೆ ಹೋಗ್ಬಿಟ್ಟಿರುತ್ತೆ, ಇಲ್ಲಿರೋ ಹೊತ್ತಿಗೆ ಇದೊಂದು ಕೆಲಸ ನಡೆದೋಗ್ಬಿಟ್ಟಿರುತ್ತೆ. ಆ ವಿವೇಕದ ಮನಸ್ಸು ಅಂತ ಹೇಳ್ತಕ್ಕಂಥ ಅದು ಸದಾ ಎಚ್ಚರವಾಗಿರಬೇಕು. ಉದ್ಧರೇ ಆತ್ಮನ ಆತ್ಮಾನಂನ ಆತ್ಮಾನ ಅವಸಾದೆಯೇತ್ ಅಂತ ಹೇಳ್ತಕ್ಕಂಥ ಮಾತಿನಲ್ಲಿ ಶ್ರೀಕೃಷ್ಣ ಆ ಒಂದು ರಹಸ್ಯವನ್ನು ಅಡಗಿಸಿ ಇಟ್ಟಿದ್ದಾನೆ. ನಿಯಂತ್ರಿತವಾದಂತಹ ವ್ಯವಸ್ಥಿತವಾದಂತಹ ಶಿಸ್ತುಬದ್ಧವಾದಂತಹ ಮನಸ್ಸೇ ಉಚ್ಚ ಮನಸ್ಸು. ಅಶಿಸ್ತಿನಿಂದ ಕೂಡಿದಂತಹ ಅನಿಯಂತ್ರಿತವಾದಂತಹ ಮನಸ್ಸೇ ನೀಚ ಮನಸ್ಸು. ನೀಚ ಅಂದ್ರೆ ಕೆಳಗಿನ ಮನಸ್ಸು, ನಿಮ್ಮನ ಮನಸ್ಸು. ಉಚ್ಚ ಮನಸ್ಸಿನಿಂದ ನೀಚ ಮನಸ್ಸನ್ನು ಮೇಲೆತ್ತಬೇಕು, ಕೊನೆಗೆರಡೂ ಒಂದಾಗ್ಬಿಡುತ್ತವೆ. ಹೀಗೆ ಆ ರಜೋಗುಣ ತಮೋಗುಣ ತಿಳ್ತಕ್ಕಂಥ ಅದೆರಡೂ ಕೂಡ ಹೋಗಿ ಶುದ್ಧ ಸಾತ್ವಿಕ ಸ್ಥಿತಿಗೆ ಏರುವಂತೆ ಈ ವಿವೇಕವಾದಂತಹ ಮನಸ್ಸಿನಿಂದ ಕೆಲಸ ಮಾಡಬೇಕು. ಅದಕ್ಕೋಸ್ಕರವೇ ಆ ಶುದ್ಧವಾದ ಮನಸ್ಸಿನಿಂದ ಅಶುದ್ಧವಾದ ಮನಸ್ಸನ್ನು ತೊಳಿತಾ ಇರಬೇಕು. ವಿಚಾರ ಮಾಡೋದು ಅಂತ ಹೇಳಿದ್ರೆ ನಮ್ಮಲ್ಲೇ ಇರತಕ್ಕಂಥ ಶುದ್ಧವಾದ ಮನಸ್ಸಿನಿಂದ ವಿಚಾರ ಮಾಡಬೇಕು ಅಂತ ಅರ್ಥ. ವಿಚಾರ ಮಾಡ್ತಾ ನಮ್ಮಿಂದ ಪ್ರತಿದಿನ ದಿನನಿತ್ಯದ ನಡವಳಿಕೆಯಲ್ಲಿ ಎಷ್ಟೆಷ್ಟು ಅತ್ಯಾಚಾರಗಳು, ಅನಾಚಾರಗಳು, ಅಕಾರ್ಯಗಳು ನಡೆಯುತ್ತವೆ, ಭಾವನೆಯಿಂದ, ಮಾತಿನಿಂದ, ಕೃತಿಯಿಂದ ಏನೇನು ನಡೀತಾ ಇವೆ ಅಂತ ಅನ್ನೋದನ್ನು ನೋಡ್ತಾ ಇರಬೇಕು. ನಮಗೆ ನಾವೇ ವಾಚ್ಮನ್ ಆಗಿರ್ಬೇಕಾಗುತ್ತೆ. ಅವನು ಹಾಗೆ ಮಾಡ್ತಾನೆ, ಇವಳು ಹೀಗೆ ಮಾಡ್ತಾಳೆ, ಅವ್ರು ಹಾಗೆ ಮಾಡ್ತಾಳೆ, 24 ನಾವು ಗಮನಿಸಿರ್ತೀವಿ. ನಮ್ಮ ಒಳಗಡೆ ಏನಾಗ್ತಂತ ನೋಡ್ಕೊಳ್ಳೋರೇ ಇಲ್ಲ. ನಮ್ಮ ಒಳಗಡೆ ಕೊಳ್ಳೆ ಹೋಗ್ತಾ ಇದೆ. ಕಳ್ಳರು ಬಂದು ಕೊಳ್ಳೆ ಹೊಡೆದುಕೊಂಡು ಹೋಗ್ತಾ ಇದ್ದಾರೆ, ಅದು ನಮ್ಗೆ ಗೊತ್ತಿಲ್ಲ. ಅಲ್ಲೆಲ್ಲೋ ಸೊಳ್ಳೆ ಕೂತದ್ದನ್ನು ನಾವು ತೋರಿಸ್ಕೊಡ್ತಾ ಇದ್ದೀವಿ. ಇದನ್ನು ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಆಗ ಬ್ರಾಹ್ಮ ಭಕ್ತ ಹೇಳ್ತಾನೆ, ಸಂಸಾರವನ್ನು ತ್ಯಜಿಸಿ ಬಿಡುವುದು ಒಳ್ಳೆಯದೆ, ಸಂಸಾರವನ್ನು ತ್ಯಜಿಸಿ ಬಿಡುವುದು ಒಳ್ಳೆಯದೆ. ಈ ಸಂಸಾರ ಅನಿತ್ಯ ಅಂತ ಹೇಳ್ತಕ್ಕಂಥ ಜ್ಞಾನವನ್ನು ಮನಸ್ಸಿಗೆ ಚೆನ್ನಾಗಿ ಒತ್ತಿಕೊಡ್ಬೇಕು ಅಂತ ಅನ್ನೋ ಮಾತನ್ನು ಶ್ರೀರಾಮಕೃಷ್ಣ ಹೇಳಿದಾಗ ಬ್ರಾಹ್ಮಭಕ್ತ ಈ ಪ್ರಶ್ನೆ ಕೇಳಬೇಕು ಅಂತ ಅವನಿಗೆ ಅನಿಸ್ತದೆ. ಸಂಸಾರವನ್ನು ತ್ಯಜಿಸಿ ಬಿಡುವುದು ಒಳ್ಳೆಯದೆ, ಕೆಟ್ಟದ್ದಲ್ವೇ ಅಂತ ಹೀಗೇನಾರು ಅರ್ಥವೇ ಅದಕ್ಕೆ. ಸಂಸಾರವನ್ನು ತ್ಯಜಿಸಿ ಬಿಡುವುದು ಒಳ್ಳೆಯದೆ, ಈ ಪ್ರಶ್ನೆಯನ್ನ ಆತ ಕೇಳ್ತಾನೆ. ಇದು ಕೇಳಬೇಕೇ? ಇಷ್ಟೆಲ್ಲ ಶ್ರೀರಾಮಕೃಷ್ಣ ಹೇಳಿದ ಮೇಲೆ ಈ ಪ್ರಶ್ನೆಯನ್ನು ಕೇಳಬೇಕೇ? ಕೆಲವು ಯುವಕರು ಬಂದು ನನ್ನನ್ನು ಕೇಳೋದುಂಟು, ಸ್ವಾಮೀಜಿ ವೈರಾಗ್ಯ ಬಂದಿದೆ, ಏನ್ ಮಾಡಲಿ? ನಾನು ಅವರಿಗೆ ನೇರವಾಗಿ ಹೇಳ್ತೇನೆ, ಮದುವೆ ಮಾಡಿಕೊಳ್ಳಿ ಅಂತ. ಏನ್ ಸ್ವಾಮೀಜಿ ನೀವು ಹೇಗೆ ಹೇಳ್ತೀರಿ? ವೈರಾಗ್ಯ ಬಂದಿದೆ ಅಂತ ಹೇಳ್ತೇನೆ ನಾನು, ನೀವು ಹೇಳ್ತಿದ್ದೀರಿ ಮದುವೆ ಮಾಡಿಕೊಳ್ಳಿ. ಅಲ್ಲ, ವೈರಾಗ್ಯ ಬಂದ ಮೇಲೆ ಏನ್ ಮಾಡೋದು ಅಂತ ಕೇಳೋದಕ್ಕಿದೆಯಾ? ಅದು ಕೂಡ ನಮ್ಮನ್ನ ನೇರವಾಗಿ ಬರೋದು, ಕ್ಷೌರಿಕನನ್ನು ಕರೆಸೋದು, ಇಲ್ಲಿ ಸಂಸಾರವನ್ನು ತ್ಯಜಿಸಿ ಬಿಡುವುದು ಒಳ್ಳೆಯದೆ ಅಂತ ಕೇಳ್ತಾ ಇದ್ದಾನೆ. ಆ ಕೇಳಿದಾಗಲೇನೇನೆ ಅರ್ಥವಾಗುವುದಿಲ್ವೇ ಅವನಿಗೆ ಸ್ವಲ್ಪ ಸಂಸಾರದಲ್ಲಿ ಆಸಕ್ತಿ ಇದೆ ಅಂತ? ಏನಾದರೂ ಶ್ರೀರಾಮಕೃಷ್ಣ ಹೇಳಿದ್ರೆ ಇಲ್ಲ ಸಂಸಾರವನ್ನು ತ್ಯಜಿಸಬೇಕಾದಿಲ್ಲ ಅಂತೇನಾದರೂ ಹೇಳಿದ್ರೆ, ಹಾ ಬದುಕಿದೆಯಾ ಬಡಜೇವಿ ಅಂತ ಅಲ್ಲೇ ಇರಬಹುದಲ್ಲ. ಶ್ರೀರಾಮಕೃಷ್ಣ ಇದೆಲ್ಲ ಗೊತ್ತಾಗದೇ ಇರ್ತದೆಯೇ ತಕ್ಷಣ ಉತ್ತರ ಹೇಳ್ತಾರೆ, ಎಲ್ಲರೂ ತ್ಯಜಿಸಬೇಕಾಗಿಲ್ಲ. ಯಾರ ಭೋಗೋಪಭೋಗಗಳು ಇನ್ನೂ ಕೊನೆಗೊಂಡಿಲ್ಲವೋ ಅವರು ತ್ಯಜಿಸಬೇಕಾಗಿಲ್ಲ. ಕೇವಲ ಎರಡಾಣೆ ಮದ್ಯ ಕುಡಿದ್ರೆ ಮತ್ತನಾಗಲಾಗುವುದೇ? ನೋಡಿದ್ರ ವಚನ ವೇದ ಓದುವಾಗ ನಮಗೆಷ್ಟೋ ಇಲ್ಲಿನ ವಿಚಾರಗಳೆಲ್ಲ ತಪ್ಪಿ ಹೋಗಿಬಿಡುತ್ತವೆ. ಶ್ರೀರಾಮಕೃಷ್ಣರು ಅಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಬೇರೆ ಬೇರೆ ಅರ್ಥ, ಬೇರೆ ಬೇರೆ ಸಂದರ್ಭ ಇರತಕ್ಕಂತಹ ವಾಕ್ಯಗಳನ್ನ ಏಕಪ್ರಕಾರವಾಗಿ ಆಡಿದರೂ ಕೂಡ ಆ ಒಂದು ಸಂದರ್ಭ ಯಾವೊಂದು ಪ್ರಭಾವವನ್ನು ಬೀರುತ್ತದೆ ಮನಸ್ಸಿನ ಮೇಲೆ ಅದು ಅದನ್ನ ಅದೇ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳೋದಕ್ಕೆ ಬೇಕಾದಂತಹ ಅನುಕೂಲತೆಗಳನ್ನು ಅದು ಕಲಿಸಿಕೊಡುತ್ತದೆ. ಆದರೆ ಸುಮ್ಮನೆ ನಾವು ಕಣ್ಣು ಮುಚ್ಕೊಂಡು ಓದ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ಇದೇನು ಅರ್ಥ ಆಗುತ್ತೆ? ಯಾರ ಭೋಗೋಪಭೋಗಗಳು ಇನ್ನೂ ಕೊನೆಗೊಂಡಿಲ್ಲವೋ ಅವರು ಸಂಸಾರವನ್ನು ತ್ಯಜಿಸಬೇಕಾಗಿಲ್ಲ ಅಂತ ಹೇಳಿದ್ದಲ್ಲದೆ ಕೇವಲ ಎರಡಾಣೆ ಮದ್ಯ ಕುಡಿದರೆ ಮತ್ತನಾಗಲಾಗುವುದೇ ಅಂತ ಹೇಳ್ಬಿಟ್ರು. ಮದ್ಯದ ಮಾತು ಮದ್ಯ ತಂದ್ಬಿಟ್ರು. ಎರಡನೇ ಹೆಂಡ ಕುಡಿದ್ರೆ ಮತ್ತಿರ್ತದೆಯೇ, ಅದರಿಂದ ಒಂದು ರೂಪಾಯಿದನ್ನೇ ಕುಡಿಬೇಕು ಅಂತ ನಾವು ಅರ್ಥ ಮಾಡಿಕೊಂಡು ಆಮೇಲೆ ಇನ್ಯಾರು ಕುಡಿಲಿಲ್ವೋ ಅವರು ಕೂಡ ಓಹೋ ಶ್ರೀರಾಮಕೃಷ್ಣ ಆಜ್ಞೆ ಆಗಿದೆ ಆಮೇಲೆ ಆ ಮದ್ಯದ ಅಂಗಡಿಯವರು ಕೂಡ ಬಹಳ ಸಂತೋಷ ಪಡಬಹುದು. ಶ್ರೀರಾಮಕೃಷ್ಣ ಹೇಳಿದ್ದಾರೆ ಎರಡು ಡಾಣಿದೆಲ್ಲ ಏನೇ ಕೊಂಡ್ಕೊಳ್ಳಿ ನೀನು ತಗೊಂಡ್ರೆ ಸರಿ ಎತ್ತುಕೋ ಅಂತ ಶ್ರೀರಾಮಕೃಷ್ಣ ಹೇಳಿದ್ದಾರೆ. ವಚನ ವೇದದಲ್ಲೇ ಬಂದಿದೆ ಅಂತ ಮಾತು ಅಂತ. ಇಲ್ಲಿ ತಾತ್ಪರ್ಯ ಏನು ಅಂತ ಹೇಳಿದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಸಂಸಾರವನ್ನ ಎಲ್ಲರೂ ತ್ಯಜಿಸಬೇಕಾದ ಕಾರಣವಿಲ್ಲ. ಯಾಕೆ ಅಂತಂದ್ರೆ ಭೋಗೋಪಭೋಗಗಳ ಆಸಕ್ತಿ ಇನ್ನೂ ಇರುತ್ತದೆ, ಆದ್ರಿಂದ ಒಮ್ಮೆಲೆ ಅವರು ಸಂಸಾರವನ್ನು ತ್ಯಜಿಸಬೇಕಾಗಿಲ್ಲ ಅಂತ ಹೇಳೋದ್ರೊಂದಿಗೆ ಕೇವಲ ಎರಡಾಣೆ ಮದ್ಯ ಕುಡಿದ್ರೆ ಮತ್ತನಾಗಲಾಗುವುದೇ ಅಂತ ಮಾತನಲ್ಲಿ ಹೇಳಿದಾಗ ಇದನ್ನು ಎರಡು ವಿಧದಿಂದ ಅರ್ಥ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ. ಒಂದನೇದು ಭೋಗೋಪಭೋಗ ಅಂತ ಹೇಳತಕ್ಕಂತಹದ್ದು ಬಹಳ ಪ್ರಬಲವಾದದ್ದು. ನೀವು ತಕ್ಷಣ ಇಡೀ ಭೂಮಂಡಲವನ್ನು ನೆನಪಿಗೆ ತಂದುಕೊಳ್ಳಿ. ಎಷ್ಟೆಷ್ಟು ಜನ ಎಲ್ಲೆಲ್ಲಿ ಎಲ್ಲೆಲ್ಲಿ ಮೂಲೆಯಲ್ಲಿ ಅರಮನೆಯಲ್ಲಿ ಹಳ್ಳಿಯಲ್ಲಿ ದಿಲ್ಲಿಯಲ್ಲಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಇದ್ದಾರೆ ನೋಡಿ. ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ಬಗೆಯ ಭೋಗದಲ್ಲಿ ಈಗ ಮಗ್ನರಾಗಿದ್ದಾರೆ. ತಕ್ಷಣ ನೆನಪಿಟ್ಕೊಳ್ಳಿ ನೋಡಿ, ಎಲ್ಲ ಮನಸ್ಸಿಗೆ ತಂದುಕೊಳ್ಳಿ. ಎಷ್ಟೆಷ್ಟು ಹೋಟೆಲ್ಗಳೆಲ್ಲ ಇದೆಯಾ ಈಗ, ಹೋಟೆಲ್ಗಳನ್ನೆಲ್ಲ ನೆನಪು ಮಾಡ್ಕೊಳ್ಳಿ. ಹೇಗೆ ಒಂದೇ ಸಮಯ ಒಳಗಡೆ ಹೋಗ್ತಾ ಇದೆ ಅಲ್ಲಿಗ ಆ ಒಂದು ಭೋಗದಲ್ಲಿ ಅಲ್ಲೆಲ್ಲ ಮಗ್ನರಾಗಿದ್ದಾರೆ. ಇನ್ನು ಬಗೆ ಬಗೆಯ ಭೋಗ ಭಾಗ್ಯಗಳಲ್ಲಿ ಅವರೆಲ್ಲ ಮಗ್ನರಾಗಿದ್ದಾರೆ. ಇಷ್ಟೊಂದು ಜನರನ್ನ ತನ್ನ ಮಾಯಾಶಕ್ತಿ ಅಂತ ಹೇಳ್ತಕ್ಕಂತಹದ್ದು ತನ್ನ ಮಡಿಲಲ್ಲಿ ಸೇರಿಸಿಕೊಂಡು ಮತ್ತರನ್ನಾಗಿಸಿದೆ, ಭೋಗ ಮತ್ತರನ್ನಾಗಿಸಿದೆ. ಅಂದ್ರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ ಜಗತ್ತಿನ ಜನರ ಮನಸ್ಸಿನಲ್ಲಿ ಭೋಗ ವಾಸನೆ ಅಂತ ಹೇಳ್ತಕ್ಕಂತಹದ್ದು ಬೃಹದಾಕಾರವಾಗಿ ಇದೆ. ಮನಸ್ಸು ಭೋಗವನ್ನ ಬಯಸುವುದು ಯಾತಕ್ಕೆ ಅಂತ ಹೇಳಿದ್ರೆ ಯಾವುದೋ ಒಂದು ಬೃಹತ್ತಾದ ಆನಂದವನ್ನು ಸ್ವಾಧೀನ ಮಾಡಿಕೊಳ್ಳುತ್ತೇನೆ ಅಂತ ಹೇಳ್ತಕ್ಕಂಥ ಉತ್ಸಾಹ ಅದರದ್ದು. ಇದರಿಂದ ಆನಂದವನ್ನು ಪಡೆದು, ಅದರಿಂದ ಆನಂದವನ್ನು ಪಡೆದು, ಇದರಿಂದ ಆನಂದವನ್ನು ಪಡೆದು ಆನಂದ ಭರಿತನಾಗುತ್ತೇನೆ ಅಂತನೋ ಉತ್ಸಾಹದಿಂದಲೇ ಅವರು ಮಾಡೋದು. ಆದರೆ ಕೊನೆಗೆ ಸಿಕ್ಕೋದಿಲ್ಲ ಅವರಿಗೆ. ಇವತ್ತು ಸಿಕ್ಕಲಿಲ್ಲ, ಚಿಂತೆ ಇಲ್ಲ, ನಾಳೆ ಇದೆಯಲ್ಲ, ನಾಳೆ ಪೂರ್ತಿ ಹೀರಿಬಿಡ್ತೇನೆ ಅಂತ ನಾಳೆ ಶುರು ಮಾಡ್ತಾರೆ. ಕೊನೆಗೆ ಆ ನಾಳೆ ಅಂತ ಹೇಳ್ತಕ್ಕಂಥದ್ದು ಬಂದೇ ಇರುವುದಿಲ್ಲ. ಇದು ಬೇರೆ ವಿಚಾರ. ಆದರೆ ಸ್ವಾರಸ್ಯ ನೋಡಬೇಕು ನೀವು, ನಮ್ಮ ಮನಃಶಾಸ್ತ್ರವನ್ನು ಅಭ್ಯಾಸ ಮಾಡಬೇಕು. ಈ ಸಂದರ್ಭದಲ್ಲಿ ಹತ್ತಾರು ಜನ್ಮಗಳನ್ನು ಕಳೆದರೂ ಕೂಡ, ಹತ್ತಾರು ಜನ್ಮಗಳಲ್ಲಿ ನಾವು ಭೋಗ ಭಾಗ್ಯವನ್ನು ಅನುಭವಿಸ್ತಾ ಇದ್ರೂ ಕೂಡ ಮನಸ್ಸಿಗೆ ತೃಪ್ತಿ ಅನ್ನೋದು ಬರುವುದಿಲ್ಲ. ಆಗಿರುವಾಗ ನಾವು ಸುಮ್ಮನೆ ವಚನ ವೇದ ಓದಿ ವೈರಾಗ್ಯದ ಮಾತನ್ನು ಕೇಳಿ ಅಥವಾ ವಿವೇಕ ಚೂಡಾಮಣಿ ಓದಿ ವೈರಾಗ್ಯದ ಮಾತು ಕೇಳಿ ಇದ್ದಕ್ಕಿದ್ದಂತೆ ಸಂಸಾರವನ್ನು ಬಿಟ್ಟು ಹೋದರೆ ಆ ಭೋಗ ಭಾಗ್ಯದ ಒಂದು ತೃಪ್ತಿಯ ತಿಳಿತಕ್ಕಂತಹ ಜೀವಕ್ಕೆ ಆಗ್ತದೇನೋ? ಕೇವಲ ಎರಡಾಣೆಯಷ್ಟು ಸಂಸಾರವನ್ನು ನಡೆಸಿದರೆ ಆ ಭೋಗದ ತೃಪ್ತಿಯ ತಿಳಿತಕ್ಕಂತಹ ಜೀವಕ್ಕೆ ಸಿಗ್ತದೇನೋ? ಆದ್ರಿಂದ ಸಂಸಾರದಲ್ಲಿ ಸರಿಯಾದ ರೀತಿಯಲ್ಲಿ ಇರಿ, ಸಂಸಾರದಲ್ಲಿ ಇರ್ತಕ್ಕಂತಹ ಭೋಗವನ್ನು ಅನುಭವಿಸಿ, ಆದರೆ ವಿಚಾರ ಮಾಡ್ತಾ ಮಾಡ್ತಾ ಅನುಭವಿಸಿ ಇದೆಷ್ಟು ಮಟ್ಟಿಗೆ ಸುಖ ಕೊಟ್ಟಿತು ಅಂತ. ಕೊನೆಗೊಂದು ದಿನ ಅದನ್ನು ಬಿಟ್ಟುಬಿಡಿ ಅಂತ. ಆ ಭೋಗವನ್ನು ಒಂದಷ್ಟು ಅನುಭವಿಸಿ, ಎಷ್ಟು ಅನುಭವಿಸಬೇಕು ಅಂತಂದ್ರೆ ವಾಕರಿಕೆ ಬರುವಷ್ಟರ ಮಟ್ಟಿಗೆ ಅನುಭವಿಸಿ ಆಮೇಲೆ ಬಿಟ್ಟುಬಿಡಿ. ಹಾಗೆ ಒಂದು ಅರ್ಥ ಇಲ್ಲಿ. ಇದು ಹಿಂದಿನ ವಾಕ್ಯಕ್ಕೆ ಸೇರಿಸಿ ನೋಡಿದ್ರೆ ಈ ಅರ್ಥ. ಆದರೆ ಈ ವಾಕ್ಯವನ್ನ ಸ್ವತಂತ್ರವಾಗಿಯೇ ನಾವು ಭಾವಿಸಬಹುದು. ಭಗವದ್ಭಾವಕ್ಕೆ ಸಂಬಂಧಪಟ್ಟಂತೆ ಈ ಮದ್ಯ ಕುಡಿದ್ರೆ ಮತ್ತನಾಗಲಾಗುವುದೇ ಅಂತನ್ನುವ ಅರ್ಥ. ಹೇಗೆ ಮದ್ಯವನ್ನು ಸೇವಿಸಿದರೆ ನಾವು ಮತ್ತರಾಗಬಹುದು, ಹಾಗೆ ಭಗವದ್ ಭಕ್ತಿಯನ್ನು ಸೇವಿಸಿದರೆ ಮತ್ತರಾಗುತ್ತೇವೆ. ಪ್ರತಿದಿನ ಎರಡು ಗಂಟೆ ಮೂರು ಗಂಟೆ ಏಕಪ್ರಕಾರವಾಗಿ ನಾಮಸಂಕೀರ್ತನೆಯಲ್ಲಿ ನೀವು ಮಗ್ನರಾಗ್ತಾ ಇತ್ತು ಅಂತ ಹೇಳಿದ್ರೆ ಆ ಆನಂದದ ಊಟವನ್ನು ನೀವು ಅನುಭವಿಸಬಹುದು. ಶ್ರೀರಾಮಕೃಷ್ಣ ಹೇಳದಂತೆ ಸುಮ್ಮನೆ ಭಂಗಿ ಭಂಗಿ ಅಂತ ಹೇಳಿದ್ರೆ ಭಂಗಿ ಭಂಗಿಯ ಮತ್ತು ಇರೋದಿಲ್ಲ. ಭಂಗಿ ಅಂತ ಹೇಳಿದ್ರೆ ನಿಮಗೇನು ಅದು ಅರ್ಥ ಆಗೋದಿಲ್ಲ. ಕಾಫಿ ಅಂತ ಹೇಳಿದ್ರೆ ಅರ್ಥ ಆಗುತ್ತೆ. ಸುಮ್ಮನೆ ಕಾಫಿ ಕಾಫಿ ಅಂತ ಹೇಳಿದ್ರೆ ಕಾಫಿ ಕುಡಿದಂತೆ ಅನುಭವ ಬರೋದಿಲ್ಲ. ತರಬೇಕು, ಸರಿಯಾದ ಬೀಜ ಹೊಸದಾಗಿ ಹುರಿದು ಪೌಡರ್ ಮಾಡಿ ಅಂತ ತರಬೇಕು ಅದನ್ನ. ಅದಕ್ಕೆ ಸರಿಯಾಗಿ ದಪ್ಪನೆಯ ಹಾಲು, ಹೊಸ ಹಾಲು ಅದನ್ನು ತರಬೇಕು. ಆಮೇಲೆ ಸರಿಯಾಗಿ ಬಿಸಿ ಮಾಡಿ ಅದನ್ನ ಸೇರಿಸಿ ಬೇಕೆಂಬಷ್ಟು ಸಕ್ಕರೆಯನ್ನು ಹಾಕಿ ಬಿಸಿ ಬಿಸಿಯಾಗಿ ಸಿಪ್ ಸಿಪ್ ಅಂತ ಅದನ್ನು ಹೀರ್ತು ಅಂತ ಹೇಳಿದ್ರೆ ಆಗ ಗೊತ್ತಾಗ್ತದೆ ಕಾಫಿ ಅಂತಂದ್ರೆ ಏನು ಅಂತ. ಹಾಗೇನೇ ಭಕ್ತಿ ಭಕ್ತಿ ಅಂತ ಹೇಳಿದ್ರೆ ನಮ್ಗೇನು ಗೊತ್ತಾಗೋದಿಲ್ಲ. ಭಗವನ್ ನಾಮ ಸಂಕೀರ್ತನೆಯನ್ನ ಮನತುಂಬಿ ಬಾಯ್ತುಂಬಿ ಮೈತುಂಬಿ ಮಾಡ್ತಾ ಬರಬೇಕು. ಆಗ ಮತ್ತೆ ಇರ್ತದೆ. ಕೇವಲ ಒಂದೆರಡು ಹಾಡು ಹೇಳಿ ಅದು ಎರಡು ಹಣೆಯಷ್ಟು ಮಧ್ಯೆ ಕೊಡದಂತೆ ಲೆಕ್ಕ. ಇನ್ನೇನು ಮತ್ತೇರ್ಬೇಕು ಅಂತ ಹೇಳೋತ್ತಿಗೆ ನಮ್ಮ ಶೀಶೆ ಮುಗಿದು ಹೋಗ್ಬಿಟ್ಟಿರುತ್ತೆ. ಅದನ್ನ ಶ್ರೀರಾಮಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ. ಆಗ ಬ್ರಾಹ್ಮ ಭಕ್ತ ಹೇಳ್ತಾನೆ, ಹಾಗಾದ್ರೆ ಅವರು ಸಾಂಸಾರಿಕ ಜೀವನ ನಡೆಸಿಕೊಂಡು ಹೋಗ್ಬೇಕೇ? ಇನ್ನು ಖಾತ್ರಿ ಮಾಡ್ಕೊಳ್ಳೋದಕ್ಕೆ ಅವನಿಗೆ ಆಸೆ ಆಗ್ಲಿ, ಸಂಸಾರದಲ್ಲಿ ಇರಿ ಅಂತ ಶ್ರೀರಾಮಕೃಷ್ಣ ತಮ್ಮ ಅಮೃತವಾಣಿಯಿಂದ ಹೇಳಬೇಕು. ಆಗ ಅವರಿಗೆ ತೃಪ್ತಿ. ಶ್ರೀರಾಮಕೃಷ್ಣ ಹೇಳಿದ್ದಾರೆ, ನೀವು ಹೇಳ್ತಾ ಇದ್ದೇನೆ, ಹಾಗಾದ್ರೆ ಅವರು ಸಾಂಸಾರಿಕ ಜೀವನ ನಡೆಸ್ಕೊಂಡು ಹೋಗ್ಬೇಕೇ? ಶ್ರೀರಾಮಕೃಷ್ಣ ಹೇಳ್ತಾರೆ, ಹೌದು. ಅವರು ಅದಕ್ಕೆ ಸರಿಯಾಗಿ ಉತ್ತರ ಹೇಳಿದರು, ಹೌದು. ಅವರು ಸಾಂಸಾರಿಕ ಕೆಲಸ ಕಾರ್ಯಗಳನ್ನು ನಿಷ್ಕಾಮ ಭಾವನೆಯಿಂದ ಮಾಡಲು ಪ್ರಯತ್ನಿಸಬೇಕು. ಕೈಗೆ ಎಣ್ಣೆ ಸವರಿಕೊಂಡು ಹಲಸಿನ ಹಣ್ಣು ಬಿಡಿಸಬೇಕು. ಧನಿಕನ ಮನೆ ದಾಸಿ ಎಲ್ಲ ಕೆಲಸಗಳನ್ನು ಮಾಡ್ತಾಳೆ, ಆದರೆ ಆಕೆಯ ಮನಸ್ಸು ಮಾತ್ರ ತನ್ನ ಊರಿನಲ್ಲೇ ನೆಲೆಸಿರುತ್ತದೆ. ಇದಕ್ಕೆ ನಿಷ್ಕಾಮ ಕರ್ಮ ಅಂತ ಹೆಸರು. ನೀವು ಮಾನಸಿಕವಾಗಿ ತ್ಯಾಗ ಮಾಡಬೇಕು. ಸನ್ಯಾಸಿ ಬಾಹ್ಯಕ ತ್ಯಾಗ, ಮಾನಸಿಕ ತ್ಯಾಗ ಎರಡನ್ನೂ ಮಾಡಬೇಕು ಅಂತನೋ ಮಾತನ್ನ ಇಲ್ಲಿ ಸೇರಿಸಿದರು. ಶ್ರೀರಾಮಕೃಷ್ಣರು ಸಂಸಾರಿಗರಿಗೆ ಹೇಳಿದ್ರು, ಸಂಸಾರದಲ್ಲಿ ಇರಿ, ಆದರೆ ವಿವೇಚನೆ ಮಾಡ್ತಾ ಮಾಡ್ತಾ ಆ ಸಂಸಾರ ಸುಖವನ್ನು ಅನುಭವಿಸಿ, ಇದು ಶಾಶ್ವತವಾದದ್ದಲ್ಲ, ಇದು ನಮ್ಮ ಶಕ್ತಿಯನ್ನು ವರೆಗೊಳಿಸತಕ್ಕಂಥದ್ದು ಅಂತ ಹೇಳಿ ಅದಕ್ಕೆ. ಆದರೆ ಮರುದಿವಸ ಮತ್ತಷ್ಟು ಅನುಭವಿಸಿ. ಅದಕ್ಕೆ ಮನಸ್ಸು ಒಮ್ಮೆಲೆ ಹೇಳಿದ ಮಾತನ್ನು ಕೇಳುವುದಿಲ್ಲ. ಆದರೆ ಮರುದಿವಸ ಪುನಃ ಅದಕ್ಕೆ ಹೇಳಿ ಬುದ್ಧಿಯನ್ನು ಈ ರೀತಿಯಲ್ಲಿ ಅದಕ್ಕೆ ಬುದ್ಧಿ ಹೇಳಬೇಕು. ನಿಷ್ಕಾಮ ಭಾವದಿಂದ ಸಂಸಾರದ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರಬೇಕು. ಕೈಗೆ ಎಣ್ಣೆ ಸವರಿಕೊಂಡು ಹಲಸಿನ ಹಣ್ಣು ಬಿಡಿಸತಕ್ಕಂತಹ ಉಪಾಯವನ್ನು ಶ್ರೀರಾಮಕೃಷ್ಣ ತಮ್ಮ ಮುಂದೆ ಇಡ್ತಾ ಇದ್ದಾರೆ. ಎಂಥ ಒಳ್ಳೆಯ ಉದಾಹರಣೆ ಇದೊಂದು. ಹಲಸಿನ ಹಣ್ಣನ್ನು ಬಿಡಿಸಿದವರು ಈ ನಗರದಲ್ಲಿ ಎಷ್ಟು ಜನ ಇದ್ದಾರೆ? ಕನಿಷ್ಠ ಪಕ್ಷ ಅಲ್ಲಿ ಬೀದಿಗಳಲ್ಲಿ ಮಾರತಕ್ಕಂತಹ ಹಲಸಿನ ಹಣ್ಣನ್ನ ಕತ್ತರಿಸಿ ಅವನು ತೊಳೆಯನ್ನ ಬಿಡಿಸ್ತಾನಲ್ಲ, ಅವನನ್ನು ಹೋಗಿ ನೋಡ್ಬೇಕು ಕನಿಷ್ಠ ಪಕ್ಷ. ಶ್ರೀರಾಮಕೃಷ್ಣ ಹೇಳಿದ್ದಕ್ಕಾದರೂ ಅದನ್ನ ಅರ್ಥ ಮಾಡ್ಕೊಳ್ಳೋ ಬರೋದಕ್ಕೆ ನಾವು ನೋಡ್ಬೇಕು. ಅದನ್ನ ನೋಡಿದಾಗ ಅವನು ಎಣ್ಣೆ ಒರೆಸ್ಕೊಂಡಿರ್ತಾನೆ. ಸ್ವಲ್ಪವೂ ಆ ಅಂಟು ತೆರತಕ್ಕಂತಹ ದೇವನ ಕೈಗೆ ತಗಲದಂತೆ ಆ ತೊಳೆಯನ್ನು ಬಿಡಿಸ್ತಾ ಬರ್ತಾನೆ. ಹಾಗೆ ನಮ್ಮ ಮನಸ್ಸಿಗೆ ವಿವೇಕ ವೈರಾಗ್ಯ ಅಂತ ಹೇಳ್ತಕ್ಕಂತಹ ಎಣ್ಣೆಯನ್ನು ಸವರಿಸಿಕೊಳ್ಬೇಕು. ಭಗವದ್ ಭಕ್ತಿ ಅಂತ ಹೇಳ್ತಕ್ಕಂತಹ ಎಣ್ಣೆಯನ್ನು ಸವರಿಕೊಳ್ಬೇಕು. ಮತ್ತು ಈ ಸಂಸಾರದಲ್ಲಿ ಇರತಕ್ಕಂತಹ ಕಿಂಚಿತ್ ಸುಖ ಇದೇನಿದೆಯೋ ಅದು ಮಾಡ್ಕೊಂಡು ಬರಬೇಕು. ಕೆಲಸ ಕಾರ್ಯಗಳೇನಿದೆಯೋ ಅವುಗಳು ಮಾಡ್ಕೊಂಡು ಬರಬೇಕು. ಇನ್ನೊಂದು ಉದಾಹರಣೆ ಹೇಳ್ತಾರೆ ಶ್ರೀರಾಮಕೃಷ್ಣರು, ಧನಿಕನ ಮನೆಯ ದಾಸಿ. ಇದನ್ನ ನಾವು ಬಹಳ ಸಲ ಕೇಳಿದ್ದೇವೆ, ಧನಿಕನ ಮನೆಯ ದಾಸಿ. ಇದು ತನ್ನ ಮನೆ, ಆ ಯಜಮಾನನ ಮಕ್ಕಳು ತನ್ನ ಮಕ್ಕಳು ಅಂತ ಅಷ್ಟರ ಮಟ್ಟಿನ ಮಮತೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬಂದರೂ ಕೂಡ ಅವಳ ಮನಸ್ಸಿನಲ್ಲಿ ಸ್ಥಿರವಾದ ಭಾವನೆ ಏನೋ, ನನ್ನ ಮನೆ ಅಲ್ಲಿದೆ, ಇಲ್ಲಿ ಬಂದೆ ಸುಮ್ಮನೆ, ಅಲ್ಲಿದೆ ನಮ್ಮನೆ ಅಂತನ್ನುವ ಭಾವನೆ ಅವಳಲ್ಲಿ ಇದೆ ನೋಡಿ. ಅದೇ ನಿಜವಾದ ಕರ್ಮಯೋಗ ಅಂತಂದ್ರೆ ಅದೇನೆ. ಮಾಡಿ ಎಲ್ಲ ಕರ್ಮವನ್ನು ಮಾಡಿ, ಆದ್ರೆ ಯಾವುದು ನನ್ನದಲ್ಲ, ಇದ್ರ ಯಾವುದ್ರಿಂದ ನನಗೇನು ಆಗ್ಬೇಕಾಗಿಲ್ಲ, ನನ್ನ ಮನೆ ಇದೆ ಅಲ್ಲಿ, ಭಗವಂತನ ಪಾದ ಪದ್ಮಗಳೇ ನನ್ನ ಮನೆ, ಕೊನೆಗೆ ಒಂದು ದಿನ ಹೋಗಬೇಕಾದ್ರೆ ನಾನು ಅಲ್ಲಿಗೆ, ಇದ್ಯಾವುದು ನನಗೆ ಸ್ಥಿರ ಅಲ್ಲ ಅಂತ ಹೇಳ್ತಕ್ಕಂಥ ಒಂದು ದೃಢವಾದ ಭಾವನೆಯನ್ನು ತರಬೇಕು. ಈ ದೃಢ ಭಾವನೆ ಯಾವಾಗ ಬರ್ತದೆ, ಬಂದಿದೆಯೋ ಇಲ್ವೋ ಅಂತ ಹೇಳ್ತಕ್ಕಂಥದ್ದು ಗೊತ್ತಾಗಬೇಕಾದ್ರೆ ಆಗಾಗ ಪರೀಕ್ಷೆ ಮಾಡ್ಕೊಳ್ಬೇಕು. ಶ್ರೀರಾಮಕೃಷ್ಣ ಹೇಳ್ತಾರೆ ಆಗಾಗ ನಿರ್ಜನ ವಾಸ ಮಾಡಬೇಕು ಅಂತ. ಹೊರಟೋಗ್ತಿರ್ಬೇಕು ಯಾವುದೋ ಒಂದು ಪ್ರದೇಶಕ್ಕೆ, ಪರ ಊರಿಗೆ, ಅಲ್ಲಿರ್ತಕ್ಕಂಥ ಏಕಾಂತವಾದ ಸ್ಥಳದಲ್ಲಿ ಒಂದು ತಿಂಗಳೋ ಎರಡು ತಿಂಗಳೋ ಮೂರು ತಿಂಗಳೋ ಇರಬೇಕು, ಭಗವತ್ ಚಿಂತನೆ ಮಾಡ್ತಾ ಇರಬೇಕು, ಮನೆಯನ್ನು ಮರ್ತೇ ಬಿಡಬೇಕು. ಆ ಸಂದರ್ಭದಲ್ಲಿ ಒಂದು ತಿಂಗಳು, ಎರಡು ತಿಂಗಳು, ಮೂರು ತಿಂಗಳು, ನಾಲ್ಕು ತಿಂಗಳು, ಆರು ತಿಂಗಳು ಇರೋದಕ್ಕೆ ಬಿಟ್ಟಿರೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ, ಆಗ ನಮ್ಮ ಅಲ್ಲಿ ವೈರಾಗ್ಯ ಅಂತ ಇರತಕ್ಕಂಥದ್ದು, ವಿವೇಕ ಅಂತ ಇರತಕ್ಕಂಥದ್ದು ಜಾಗೃತವಾಗಿದೆ ಅಂತ. 15 ದಿವಸಕ್ಕಾಗಲಿ ಅಲ್ಲಿಯೋ ಏನಾಯ್ತೋ ಏನೋ ಅಲ್ಲಿ ಅಂತ ಇರತಕ್ಕಂಥ ಹಲವಾರು ವಿಚಾರಗಳೆಲ್ಲ ನೆನಪಿಗೆ ಬಂತು ಅಂತ ಹೇಳಿದ್ರೆ, ಆಮೇಲೆ ಇನ್ನೊಂದು 20 ದಿವಸಕ್ಕೆ ವಾಪಸ್ ಬರೋದೇ ಆಯ್ತು ಅಂತ ಹೇಳಿದ್ರೆ, ಆಗ ತಿಳ್ಕೊಳ್ಬೇಕು ಆಸಕ್ತಿ ಅಂತ ಹೇಳ್ತಕ್ಕಂಥದ್ದು ಇನ್ನೂ ದೃಢವಾಗಿದೆ ಅಂತ. ಹೀಗೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ನಿರಾಸಕ್ತ ಭಾವದಿಂದ ಈ ಪ್ರಪಂಚದಲ್ಲಿ ಇರತಕ್ಕಂತಹ ಪ್ರಯತ್ನ ಮಾಡ್ತು ಅಂತ ಹೇಳಿದ್ರೆ ಆನಂದವಾಗಿರ್ಬೋದು. ಈ ಪ್ರಪಂಚ ಅಂತ ಹೇಳ್ತಕ್ಕಂಥದ್ದು ಒಂದು ಮೋಜಿನ ಮನೆ, ತಮಾಷೆ ನೋಡೋದಕ್ಕೆ ಬಂದಿದ್ದೇವೆ ನಾವು ಈ ಜಗತ್ತಿಗೆ. ಓ ಚೆನ್ನಾಗಿದ್ದೀರಾ, ಚೆನ್ನಾಗಿದ್ದೀರಾ, ಹಾ ಹಾ ಹಾ ಅಂತ ಹಕ್ಕಿಗಳು ಚಿಲಿಪಿಲಿ ಚಿಲಿಪಿಲಿ ಅಂತ ಹೇಳಿ ಸಂಜೆ ಹೊತ್ತಿಗೆ ಏನು ಆನಂದವಾಗಿ ಕೂಗಾಡ್ತಾ ಆಮೇಲೆ ಗೂಡಿಗೆ ಹೊರಟೋಗ್ಬಿಡ್ತವೆ. ಅವುಗಳ ಗೂಡಿಗೆ ಅವುಗಳು ಹೊರಟೋಗ್ಬಿಡ್ತವೆ. ಪುನಃ ಬೆಳಿಗ್ಗೆ ಸೇರ್ಕೊಳ್ಳುತ್ತೆ ಚಿಲಿಪಿಲಿ ಚಿಲಿಪಿ. ಗಾಂಧಿ ಬಜಾರ್ನಲ್ಲಿ ಛತ್ರಿ ಹರ್ಕೊಂಡು ಹೋಗ್ಬೇಕಾಗತ್ತೆ ಹೋಗುವಾಗ. ಎಷ್ಟು ಚೆನ್ನಾಗಿರ್ತದೆ ಅವುಗಳು ಚಿಲಿಪಿಲಿ ಚಿಲಿಪಿಲಿ ಚಿಲಿಪಿಲಿ ಅಂತ, ಯಾರ ಮಾತು ಯಾರು ಕೇಳಬೇಕು ಅಂತ. ಬಹಳ ಅದ್ಭುತವಾದಂತಹ ಒಂದು ಸಂಭಾಷಣೆ ನಡೀತಾ ಇರ್ತದೆ ಆನಂದ ಭರಿತವಾಗಿ. ಏನೋ ನಿಮ್ಮನೆ ಸಂಸಾರ ಚೆನ್ನಾಗಿದೆಯಾ, ನಿಮ್ಮನೆ ಸಂಸಾರ ಚೆನ್ನಾಗಿದೆಯಾ, ನಿಮ್ ಗೂಡೆಲ್ಲ ಹೇಗೆ, ಮಳೆ ಬಂತಲ್ಲ ಮೊನ್ನೆ ದಿವಸ, ಆದ್ರೂ ಕೂಡ ಏನು ಗಟ್ಟಿಯಾಗಿದೆಯಾ ಅಂತೆಲ್ಲ ಮಾತಾಡ್ಕೊಳ್ತಾ ಇರುತ್ತೆ. ಹಲವಾರು ಮಾತುಕತೆಗಳೆಲ್ಲ ಇವೆ ಅದರಲ್ಲಿ. ಆದ್ರೆ ಕತ್ಲು ಏನು ಸ್ವಲ್ಪ ಹೆಚ್ಚಾಯಿತು ಅಂತ ಹೇಳಿದ ತಕ್ಷಣ ಹೊರಟು ಬಿಡುತ್ತವೆ. ಹಾಗೆ ನಾವು ಪ್ರತಿಯೊಬ್ಬರು ಕೂಡ ಎಲ್ಲಿ ಸೇರಿಕೊಂಡಿದ್ದೇವೋ ಆ ಸೇರಿಕೊಂಡಿರತಕ್ಕಂತಹ ಜಾಗವನ್ನು ಬಿಟ್ಟು ಹೊರಟು ಹೋಗಬೇಕಾಗ್ತದೆ. ಅದಕ್ಕೆ ನಾವು ನಮ್ಮ ಮನಸ್ಸನ್ನು ಅಣಿಗೊಳಿಸಿಕೊಳ್ಳಬೇಕು, ಈ ಕ್ಷಣದಿಂದಲೇ ಅಣಿಗೊಳಿಸಿಕೊಳ್ಬೇಕು. ಎಂದಾದರೂ ಒಂದು ದಿನ ಇದೆಲ್ಲವನ್ನೂ ಕೂಡ ಬಿಟ್ಟು ಹೋಗ್ತಕ್ಕಂಥದ್ದೇ, ಕಂತೆ ಒಗೆಯುವಂತಹದ್ದೇ ಅಂತನ್ನುವ ಭಾವನೆಯನ್ನು ದೃಢಪಡಿಸಿಕೊಳ್ಬೇಕು ಅಂತನ್ನುವ ಮಾತನ್ನು ಶ್ರೀ ರಾಮಕೃಷ್ಣ ಹೇಳ್ತಾರೆ. ಇದು ಗೃಹಸ್ಥರಿಗೆ ಹೇಳಿದಂತಹ ಮಾತು. ಮಾನಸಿಕವಾಗಿ ವೈರಾಗ್ಯವನ್ನು ತಾಳ್ತಾ ಬರಬೇಕು, ಮಾನಸಿಕವಾಗಿ ಬಿಡುಗಡೆ ಮಾಡಿಕೊಳ್ಬೇಕು. ಆದರೆ ಸನ್ಯಾಸಿ ಹೊರಗಡೆಯಿಂದೂ ಬಿಟ್ಟುಬಿಡ್ಬೇಕು, ಒಳಗಡೆಯಿಂದೂ ಬಿಟ್ಟುಬಿಡ್ಬೇಕು. ಹೊರಗಡೆಯಿಂದ ಬಿಟ್ಟು ಒಳಗಡೆ ಅನುಭವಿಸತಕ್ಕಂತಹ ಮಿಥ್ಯಾಚಾರಿ ಬೇರೆ ಇರ್ತಾನೆ ಅಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಮಿಥ್ಯಾಚಾರಿ ಮಿಥ್ಯಾಚಾರಿ ಹಿಪೋಕ್ರಿಟ್. ಅದಕ್ಕಿಂತ ಹೊರಗಡೆದನ್ನು ಅನುಭವಿಸ್ತಾ ಫ್ರ್ಯಾಂಕ್ ಆಗಿರೋದು ಒಳ್ಳೇದು ಇಂಗ್ಲಿಷ್ನಲ್ಲಿ ಹೇಳಿದಾಗೆ. ಆದರೆ ಪ್ರಾಮಾಣಿಕವಾದಂತಹ ದೃಷ್ಟಿಯಿಂದ ಒಳಗೂ ಹೊರಗೂ ಏಕಪ್ರಕಾರವಾಗಿ ನಿರ್ಲಿಪ್ತ ಭಾವನೆಯಿಂದ ಇರುವಂತಹ ಪ್ರಯತ್ನ ಮಾಡಬೇಕು, ಪ್ರಯತ್ನ ಪಡಬೇಕು. ಪ್ರಾರ್ಥನೆ ಮೂಲಕ ಪ್ರಯತ್ನ ಪಡಬೇಕು, ಪ್ರಯತ್ನಪೂರ್ವಕವಾಗಿ ಪ್ರಾರ್ಥನೆ ಮಾಡಬೇಕು. ರಾಮಭಕ್ತ ಹೇಳ್ತಾನೆ, ಭೋಗಾಂತವಾಗಬೇಕು ಅಂದರೆ ಏನು ಸ್ವಾಮಿ, ಭೋಗಾಂತವಾಗಬೇಕು ಅಂದರೆ ಏನು ಸ್ವಾಮಿ, ಭೋಗ ಅಂತ್ಯವಾಗಬೇಕು ಅಂದರೆ ಏನು ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಕಾಮಕಾಂಚನಗಳ ಭೋಗ ಅದು ಅಂತ್ಯವಾಗಬೇಕು. ಯಾವ ಕೊಠಡಿಯಲ್ಲಿ ಹುಣಸೆಕಾಯಿನ ಉಪ್ಪಿನಕಾಯಿ ನೀರಿನ ಗುಡಾಣ ಇವೆಯೋ ಅಲ್ಲಿಯೇ ವಿಷಮಶೀತ ಜ್ವರದ ರೋಗಿಯನ್ನು ಬಿಟ್ಟರೆ ಕಷ್ಟಕ್ಕಿಟ್ಟುಕೊಳ್ತದೆ. ಧನ ಕನಕ ಕೀರ್ತಿ ಸಂಭ್ರಮ ದೇಹ ಸುಖ ಇವನ್ನೆಲ್ಲ ಒಮ್ಮೆ ಅನುಭವಿಸಿದ ಹೊರತು, ಅಂದರೆ ಭೋಗಾಂತವಾಗದ ಹೊರತು ಅನೇಕರಿಗೆ ಹೃದಯದಲ್ಲಿ ಭಗವಂತನಿಗಾಗಿ ವ್ಯಾಕುಲತೆ ಉಂಟಾಗದು. ಭೋಗವನ್ನು ಅನುಭವಿಸಬೇಕು ಅಂತ ಹೇಳ್ತಕ್ಕಂಥ ಲಾಲಸೆ ಹೃದಯದಲ್ಲಿ ಇತ್ತು ಅಂತ ಹೇಳಿದ್ರೆ ಭಗವದ್ ಅನುರಾಗ ಹುಟ್ಟೋದಿಲ್ಲ. ಆದರೆ ಯಾರು ಭೋಗವನ್ನು ತ್ಯಜಿಸಬೇಕು ಅಂತ ಸಂಕಲ್ಪ ಮಾಡಿದ್ದಾರೋ ಅವರು ಮಾತ್ರ ಭೋಗ ಇರುವಂತಹ ಜಾಗಕ್ಕೆ ಹೋಗಬಾರದು ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಅದೇ ಹುಣಸೆಕಾಯಿ ಉಪ್ಪಿನಕಾಯಿ ನೀರಿನ ಗುಳಾಣ ಇದೆ ಭೋಗ ಅಂತಂದ್ರೆ, ಪುರುಷನ ಪಾಲಿಗೆ ಸ್ತ್ರೀಯೇ ಹುಣಸೆಕಾಯಿ ಉಪ್ಪಿನಕಾಯಿ, ಸ್ತ್ರೀಯ ಪಾಲಿಗೆ ಪುರುಷನೇ ಹುಣಸೆಕಾಯಿ ಉಪ್ಪಿನಕಾಯಿ. ಅಲ್ಲ, ನಿಂಬೆಕಾಯಿ ಉಪ್ಪಿನಕಾಯಿ ಆಗಬಾರ್ದಂತೇನಿಲ್ಲ. ಅಂದ್ರೆ ಯಾವುದು ನಾಲಿಗೆನಲ್ಲಿ ನೀರಿನ ಚುಳ್ಳಂತ ಅದು ಚಿಮ್ತದೋ ಅಂತಹದ್ದು, ಅದು ಹುಣಸೆಕಾಯಿ ಆದರೂ ಸರಿ, ನಿಂಬೆಕಾಯಿ ಆದರೂ ಸರಿಯೇ. ಎಲ್ಲಿ ಆಕರ್ಷಣೆ ಅಂತ ಹೇಳ್ತಕ್ಕಂಥದ್ದಿರುತ್ತೋ ಅಲ್ಲಿ ಆ ವಿಷಮಶೀತ ಜ್ವರದ ರೋಗಿಯನ್ನು ಇಡಬಾರದು ಅಂತ. ವಿಷಮಶೀತ ಜ್ವರದ ರೋಗಿ ಅಂತ ಹೇಳಿದ್ರೆ ಇಲ್ಲಿ ಕಾಮರೋಗಿ ಅಂತ ಅರ್ಥ. ಕಾಮವೇ ಆ ವಿಷಮಶೀತ ಜ್ವರ, ಅದು ವಾಸಿ ಆಗಬೇಕಾದ್ರೆ ಕೆಲವು ಕಾಲ ಆ ಹುಣಸೆಕಾಯಿ, ಉಪ್ಪಿನಕಾಯಿ ಮತ್ತು ನೀರಿನ ಗುಡಾಣ ಇವುಗಳಿಂದ ಆ ರೋಗಿ ದೂರ ಇರಬೇಕು. ಅಂದ್ರೆ ಸ್ತ್ರೀಯರಿಂದ ಪುರುಷರು, ಪುರುಷರಿಂದ ಸ್ತ್ರೀಯರು ದೂರವಿರಬೇಕು ಅಂತ ತಾತ್ಪರ್ಯ. ಒಮ್ಮೆ ನಾನು ಭಾವನಾತ್ಮಕವಾದಂತಹ ಆಶ್ರಮಗಳನ್ನು ಕಟ್ತಾ ಇರ್ತೇನೆ. ಹೀಗೆ ತಮಾಷೆಗೆ ಕಟ್ತೇನೆ ಅಂತಲೇ ಅಲ್ಲ. ಯಾಕೆ ನಾನು ಆ ಮಾತನ್ನು ಹೇಳಿದ್ದು ಅಂತ ಹೇಳಿದ್ರೆ, ಸ್ವಾಮಿಗಳು ಹೇಳಿದ್ರು ಒಂದು ಆಶ್ರಮ ಕಟ್ತಾರಂತೆ ಅಂತ ಶುರು ಮಾಡಿಬಿಡ್ತಾರೆ. ಆಮೇಲೆ ಆ ಕಾಲ್ಪನಿಕ ಆಶ್ರಮದ ಒಂದು ಚಹರೆಯನ್ನು ನಿಮ್ಮ ಮುಂದೆ ಇಡ್ತೇನೆ. ಸುಮಾರು ಒಂದು 50 ಎಕರೆ ಜಾಗವನ್ನ ಸರ್ಕಾರಿ ಜಾಗ ಲೀಸಿಗೆ ಸಿಗ್ತದೆ. ಅದು ಮುಖ್ಯ ರಸ್ತೆಯಿಂದ ಬಹಳ ದೂರದಲ್ಲಿರಬೇಕು. ಅಲ್ಲಿ ದೊಡ್ಡದಾದ ಕಾಂಪೌಂಡ್ ಹಾಕಬೇಕು. ಅಲ್ಲಿ ದೂರ ದೂರದಲ್ಲಿ ಒಂದೊಂದು ಕುಟೀರವನ್ನು ಕಟ್ಟಬೇಕು. ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇರಬೇಕು. ಆಮೇಲೆ ಒಂದು ಪುಟ್ಟ ಲೈಬ್ರರಿ ಇರಬೇಕು. ಆಮೇಲೆ ಒಬ್ಬೊಬ್ಬ ಯೋಗಿ ಅದರೊಳಗೆ ಇರಬೇಕು. ಯೋಗಿಯಾಗಿಯೇ ಹೋಗಿರೋದಲ್ಲ, ಯಾರು ಬ್ರಹ್ಮಚಾರಿಗಳಾಗಿ ಸಾಧನೆ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟು ಬರ್ತಾರೋ ಅವರಿಗೆಲ್ಲ ಆ ಕುಟೀರವನ್ನು ಕೊಡಬೇಕು. ಅವರು ಯೋಗ ಸಾಧನೆಯಲ್ಲಿ ನಿರತರಾಗಬೇಕು. ಧ್ಯಾನ, ಅಧ್ಯಯನ, ಜಪ, ಚಿಂತನ, ಮಂಥನ ಹೀಗೆ 12 ವರ್ಷಗಳು ಹೋಗಬೇಕು. ಆಶ್ರಮದ ಒಳಗಡೆ, ಅದು ಪುರುಷರ ಆಶ್ರಮವಾದರೆ ಸ್ತ್ರೀಯರಿಗೆ ಪ್ರವೇಶವಿಲ್ಲ, ಅದು ಸ್ತ್ರೀಯರ ಆಶ್ರಮವಾದರೆ ಪುರುಷರಿಗೆ ಪ್ರವೇಶವಿಲ್ಲ. ಅಷ್ಟೇ ಅಲ್ಲ, ಅಲ್ಲಿ ಅಂತಹ ಒಂದು ದಿಗ್ಬಂಧನೆ ಇದು. ಎಲ್ಲಿವರೆಗೆ ಮನಸ್ಸು ಸ್ಥಿರವಾಗಿ ಆತ್ಮದಲ್ಲಿ ನೆಲೆಗೊಂಡು ಜ್ಯೋತಿ ದರ್ಶನ ಆಗುವವರೆಗೆ, ಆಮೇಲೆ ಆ ಒಂದು ಸಿದ್ಧಿಯನ್ನು ಪಡೆದಂತಹ ತೇಜೋಮಯ ಯೋಗಿಗಳು ಆ ದಿವ್ಯವಾದಂತಹ ಓಜಸ್ಸನ್ನು ತುಂಬಿಕೊಂಡು ಸಮಾಜಕ್ಕೆ ಬರಬೇಕು. ಒಬ್ಬೊಬ್ಬ ವ್ಯಕ್ತಿಯೂ ಕೂಡ ಸುಮ್ಮನೆ ಹೀಗೆ ಸಮಾಜದಲ್ಲಿ ನಡೆದಾಡ್ತಾ ಇದ್ರೆ ಸಾಕು, ಜನ ಸುಮ್ಮನೆ ಅವರಿಗೆ ಅರಿವಿಲ್ಲದಂತೆ ಕೈ ಮುಗಿಬೇಕು. ಅಂತಹ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಬೇಕು. ಅಡೆತಡೆಗಳು ಅತಿ ಆಯಿತು ಅಂತ ಹೇಳಿದ್ರೆ ಯೋಗದಲ್ಲಿ ಪ್ರಗತಿ ಬಹಳ ಕುಂಠಿತವಾಗುತ್ತದೆ. ಕಲಿಯುಗ ಬಹಳ ಕಷ್ಟಕರವಾದ ಯುಗ. ಅಂತಹ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗಗಳಲ್ಲೇ ಋಷಿಮುನಿಗಳು ಮನಸ್ಸಿನ ಚಂಚಲತೆಯಿಂದಾಗಿ ತೊಂದರೆಗೀಡಾದಂತಹ ಕಥೆಗಳನ್ನು ನಾವು ಪುರಾಣಗಳಲ್ಲಿ ನೋಡ್ತೇವೆ. ಹಾಗಿರುವಾಗ ಈ ಕಲಿಯುಗದಲ್ಲಿ ಮನಸ್ಸು ಚಂಚಲ ಆಗುವುದಕ್ಕೆ ಬೇಕಾದಂತಹ ಸನ್ನಿವೇಶಗಳು ಸಹಸ್ರಾರು ಇರುವಾಗ ವೇಗವಾಗಿ ಯೋಗದಲ್ಲಿ ಮುಂದುವರಿಯುವುದು ಹೇಗೆ? ಅದಕ್ಕೋಸ್ಕರ ನಾನು ಈ ತರದ ಒಂದು ಭಾವನಾತ್ಮಕವಾದ ಆಶ್ರಮವನ್ನು ನಿರ್ಮಾಣ ಮಾಡಿದ್ದೇನೆ. ಅದನ್ನ ಅದರಲ್ಲಿ ನೀವು ಭಾವನಾತ್ಮಕವಾಗಿ ಬನ್ನಿ, ನಿಜವಾಗಿ ಶರೀರದಿಂದ ಬರೋದಕ್ಕೆ ಸಾಧ್ಯವಿಲ್ಲ. ಯೋಚನೆ ಮಾಡಿ ಎಷ್ಟು ಚೆನ್ನಾಗಿದೆ ಅಂತ ಶ್ರೀರಾಮಕೃಷ್ಣರು ಹೇಳಿದ್ರು. ಆ ನಿಂಬೆಕಾಯಿ ಉಪ್ಪಿನಕಾಯಿಯಿಂದ ಅಥವಾ ಈ ಹುಣಸೆಕಾಯಿ ಉಪ್ಪಿನಕಾಯಿಯಿಂದ ದೂರದಲ್ಲಿ ಇರಬೇಕು, ರೋಗಿಯನ್ನು ದೂರದಲ್ಲಿ ಇಡಬೇಕು ಅಂತ ಹೇಳಿದ ಮಾತಿಗೆ ಅನುಸಾರವಾಗಿದೆ ನನ್ನ ಈ ಆಶ್ರಮದ ರಚನೆ. ಆದ್ರಿಂದಲೇ ಶ್ರೀರಾಮಕೃಷ್ಣರು, ಇತರ ಸಾಧು ಸಂತರು ಎಲ್ಲರೂ ಹೇಳಿದರು, ಸಾಧು ಸಾವಧಾನ್, ಸಾಧು ಸಾವಧಾನ್, ಎಚ್ಚರ ಎಚ್ಚರ ಎಚ್ಚರ ಅಂತ. ಒಂದು ಸಲ ಸಿದ್ಧಿಯನ್ನು ಮುಟ್ಟುವವರೆಗೆ ಎಚ್ಚರ. ಸಿದ್ಧಿಯನ್ನು ಮುಟ್ಟಿದ ಮೇಲೆ ಕೈ ಕೈ ಕುಲುಕಿ. ಶ್ರೀಕೃಷ್ಣ ಆ ಗೋಪಿಕಾ ಸ್ತ್ರೀಯರೊಂದಿಗೆ ಓಡಾಡಿದ ಸಂದರ್ಭವನ್ನು ತೆಗೆದುಕೊಂಡು ಎಲ್ಲರೂ ತಮಾಷೆ ಮಾಡ್ತಾ ಇದ್ದಾರೆ. ಆದರೆ ಅವನ ಅನಾದಿ ಬ್ರಹ್ಮಚಾರೀಚ ಅಂತ ಕೊಂಡಾಡಲಾಗಿದೆ ಅವನನ್ನು. ಅವನು ಕೂಡ ಹೇಳ್ತಾನೆ, ಆ ಉತ್ತರೆಯ ಗರ್ಭದಲ್ಲಿರತಕ್ಕಂತಹ ಸತ್ತ ಶಿಶು ಬದುಕಬೇಕಾದ್ರೆ ಇವನೊಂದು ಮಾತನ್ನು ಹೇಳ್ತಾನೆ. ಎಂಥ ಅದ್ಭುತವಾದ ಮಾತು, ನಾನೇನಾದರೂ ಬ್ರಹ್ಮಚಾರಿಯಾಗಿದ್ದ ಪಕ್ಷದಲ್ಲಿ ಆ ಮಗು ಬದುಕಲಿ ಅಂತ. ಆ ಮಗು ಬದುಕುತ್ತದೆ. ಯಾವ ಕೃಷ್ಣನನ್ನು 16,800 ಹೆಂಡಂದ್ರ ಗಂಡ ಅಂತ ಹೇಳ್ತಕ್ಕಂಥ ಮಾತನ್ನ, ಜಾರ ಚೋರ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಲಾಗ್ತಾ ಇದೆಯೋ, ಆ ಕೃಷ್ಣ ಏನು ಹೇಳ್ದ, ನಾನು ಬ್ರಹ್ಮಚಾರಿಯಾಗಿದ್ದ ಪಕ್ಷದಲ್ಲಿ ಏ ಮಗು ಬದುಕಲಿ ಅಂತ ಹೇಳಿದ, ಅವನು ಬದುಕುತ್ತದೆ. ಏನರ್ಥ ಅದಕ್ಕೆ? ಅವನು ಯೋಗಿ, ಶ್ರೀಕೃಷ್ಣ ಯೋಗಿ. ತನ್ನ ಪಾಶವೀ ವೃತ್ತಿಯನ್ನು ಸಂಪೂರ್ಣ ಹೋಗಲಾಡಿಸಿಕೊಂಡು ಶುದ್ಧ ಸತ್ವದಲ್ಲಿ ಇದ್ದವನು. ಎಷ್ಟರ ಮಟ್ಟಿಗೆ ಅವನು ಶುದ್ಧ ಸತ್ವದಲ್ಲಿ ಇದ್ದ ಅಂತ ಹೇಳಿದ್ರೆ ಅವನಿಗೆ ಯುದ್ಧ ಮಾಡೋದಕ್ಕೆ ಸಾಧ್ಯವಾಗದೆ ಹೋಯಿತು. ಅದಕ್ಕೋಸ್ಕರವೇ ಅವನು ಅರ್ಜುನನನ್ನ, ರಜೋಗುಣ ಪ್ರಧಾನಿಯಾದಂತಹ ಅರ್ಜುನನನ್ನ ತನ್ನ ಯುದ್ಧ ಕಾರ್ಯಕ್ಕಾಗಿ ಬಳಸಿಕೊಳ್ತಾನೆ. ಇದೆಲ್ಲ ಬಹಳ ಅಮೂಲ್ಯವಾದಂತಹ ವಿಚಾರಗಳು. ಹೀಗೆ ಮನಸ್ಸನ್ನ ಒಮ್ಮೆಲೆ ಮೇಲ್ಮುಖಗೊಳಿಸಿಕೊಂಡಾಗ, ಈ ಸಾಧನೆಯ ಮೂಲಕ ಮೇಲ್ಮುಖಗೊಳಿಸಿಕೊಂಡಾಗ, ಈ ಒಂದು ಪ್ರಪಂಚದಲ್ಲಿ ಇರ್ತಕ್ಕಂಥ ಯಾವ ಪ್ರಲೋಭನೆಯೂ ಕೂಡ ಅವನ ಮನಸ್ಸನ್ನು ಆಕರ್ಷಿಸಲಾರದು ಅಂತ ಹೇಳ್ತಕ್ಕಂತಹ ಒಂದು ವಿಚಾರವನ್ನು ನಾವು ತಿಳಿದುಕೊಳ್ಬೇಕು. ಈ ಕಾಯಿಲೆ ವಾಸಿಯಾಗುವವರೆಗೆ ಆ ಎಚ್ಚರಿಕೆಯನ್ನು ಪ್ರತಿಯೊಬ್ಬರು ವಹಿಸಬೇಕಾಗ್ತದೆ ಅಂತನ್ನುವ ಶ್ರೀರಾಮಕೃಷ್ಣ ಮಾತನ್ನು ಹೇಳಿ ನನ್ನ ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.